ತವ ಕಥಾಮೃತಂ ತಾತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಬಹಳ ಮುಖ್ಯವಾದಂತಹ ವಿಚಾರ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನ ಸಾಕ್ಷಾತ್ಕಾರ ಏನ್ ಕೊಟ್ಟೇನೋ ಭಗವಂತನೇ ಆಗುವುದು ಗೊತ್ತಾಗಿಲ್ಲ. ಯಾವ ಭಗವಂತನ ಕುರಿತಾಗಿ ನಾವು ಚಿಂತಿಸ್ತಾ ಇರ್ತೇವೋ, ಧ್ಯಾನ ಮಾಡಿದ್ರೆ ಏನು ನಿರಂತರವಾದಂತಹ ಚಿಂತನೆ, ಭಗವಂತನ ಕುರಿತಾಗಿ ಚಿಂತನೆ ಮಾಡ್ತಂತಹ ವ್ಯಕ್ತಿ ಭಗವಂತನಂತೆಯೇ ಆಗುತ್ತಾನೆ. ಯದ್ಭಾವಂ ತದ್ಭವತಿ ಬ್ರಹ್ಮವಿ ಬ್ರಹ್ಮೈವ ಭವತಿ ಎಂತ ಮಾತುಗಳ ಉಪನಿಷತ್ತಲ್ಲಿ ಕರಾರುವಾಕ್ಕಾಗಿ ಹೇಳಲಾಗಿದೆ ನೋಡಿ. ಸಂಸ್ಕೃತಿನ ಅದಲ್ಲ, ಬರಿ ಮಾತ ಗುರುಡೇನ, ಅದನ್ನೆಲ್ಲ ಮನ್ನಣೆ ಕೊಡಲೇಬೇಕು, ಒಪ್ಪಳ್ಳೇಬೇಕು ಅದನ್ನ ಅಂತ ಹೇಳಿದ್ರೆ ಏನ್ ಹೇಳಾಗಾಯ್ತು? ಭಗವಂತನನ್ನ ಧ್ಯಾನ ಮಾಡಿದಂತಹ ನಾವು ಭಗವಂತನಂತೆಯೇ ಆಗಬೇಕು. ಸ್ವಾಮಿ ವಿವೇಕಾನಂದ ಗೊತ್ತು ಹೇಳಿ, ಮ್ಯಾನಿಫೆಸ್ಟ್ ಡಿವೈನ್ ಕ್ವಾಲಿಟೀಸ್ ಇನ್ ಯು, ನಿಮ್ಮ ನಿಮ್ಮಲ್ಲಿ ದೈವಿ ಗುಣಗಳನ್ನು ಆವಿರ್ಭವಿಸಿಕೊಳ್ಳಿ. ದೈವಿ ಗುಣಗಳ ಪಟ್ಟಿಯನ್ನೇ ಕೊಡ್ತಾ ಇದ್ದಾನೆ ಗೀತೆಯಲ್ಲಿ. ದೈವಾಸುರ ಸಂಪ್ರಸಾರ ಯೋಗ ಅಂತ ಒಂದು ಯೋಗವೇ ಇದೆ, ಒಂದು ಅಧ್ಯಾಯವೇ ಇದೆ. ದೈವ ದೈವಿ ಗುಣಗಳು ಆಸುರಿ ಗುಣಗಳು ಅಂತ ಎರಡು ಗುಣಗಳಿವೆ. ಆಸುರಿ ಗುಣಗಳು ಅಂದ್ರೆ ಪ್ರಾಪಂಚಿಕ ಗುಣಗಳು, ದೈವಿ ಗುಣಗಳು ಅಂತಂದ್ರೆ ಭಗವಂತನ ಗುಣಗಳು. ಭಗವಂತನ ಅನಂತವಾದಂತಹ ಗುಣಗಳನ್ನ ಕುರಿತಾಗಿ ಧ್ಯಾನ ಮಾಡಬೇಕು. ಸಗುಣ ಧ್ಯಾನ, ಸಗುಣ ಧ್ಯಾನ ಅಂದ್ರೆ ಹಾಗಾದ್ರೆ ನಾವು ಎಷ್ಟು ಮಟ್ಟಿಗೆ ಭಗವಂತನ ಧ್ಯಾನ ಮಾಡಿದ್ದೇವೆ? ನಮ್ಮನ್ನು ಕಂಡು ಭಗವಂತನ ಬಳಿಗೆ ಹೇಗೆ ಎಲ್ಲರೂ ಆಕರ್ಷಿತರಾಗಿ ಹೋಗ್ತಾರೋ, ನಾನು ಪಕ್ಷಿಗಳು ಕೂಡ ಕೃಷ್ಣ ಓಡಾಡ್ತಾ ಇತ್ತು ಅಂತ ಹೇಳಿದ್ರೆ ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಸುತ್ತ ಸುತ್ತು ಬರಿತಾ ಇದ್ರು ಅಂತಲ್ಲ ಚಿತ್ರದಲ್ಲೆಲ್ಲ ಬರುತ್ತೆ. ಪರಮಾತ್ಮ ಅಂದ್ರೆ ಒಂದು ನಾಯಿ ಮನೆ ಕೂಡ ನಮ್ಮ ಜೊತೆ ಆನಂದವಾಗಿರುವಂತೆ ಆಗ್ಬೇಕು. ಮೊನ್ನೆ ತಾನೇ ಒಬ್ರು ಹೇಳ್ತಾ ಇದ್ದೆ, ಒಂದು ಸಂಸ್ಥೆಯ ಕಾರ್ಯಕರ್ತರಿಗೆ ನಮ್ಮ ವಿವೇಕಾನಂದ ಯುವಕ ಸಂಘದವರಿಗೆ ವಾರ್ಷಿಕೋತ್ಸವದ ಪ್ರಾರಂಭದಲ್ಲಿ ಮೀಟಿಂಗ್ ಮಾಡ್ತಾ ಒಂದು ವಿಚಾರ ಹೇಳ್ತಾ ಇರ್ತೇನೆ. ಅವರಿಗೆ ಏನು ಕೇಳಿದ್ರೆ, ಎಂಟತ್ತು ದಿನಗಳ ಸಂಭ್ರಮಪೂರ್ಣವಾದಂತಹ ವಾರ್ಷಿಕೋತ್ಸವದ ಕಾರ್ಯಕ್ರಮ ಮುಗಿದ ಮೇಲೆ ಪ್ರತಿಯೊಬ್ಬ ಸ್ವಯಂ ಸೇವಕರು ಕೂಡ ಹೇಳಬೇಕು, ಆಹಾ ಎಷ್ಟು ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿತ್ತು, ಬಹಳ ಆನಂದವಾಗಿತ್ತು ಅಂತ ಪ್ರತಿಯೊಬ್ಬರು ಕೂಡ ಹೇಳುವಂತಿರಬೇಕು ಅಂತ ಸೂತ್ರ ಇದೆ. ಆಗ ಆ ಎಂಟತ್ತು ದಿನಗಳು ಕಾರ್ಯಕ್ರಮ ಏನೇನು ಕೆಟ್ಟ ಕಾರ್ಯಕ್ರಮ ಮಾಡಿದ್ರಲ್ಲ ಅದೆಲ್ಲ ಚೆನ್ನಾಗಾಗುತ್ತೆ ಅಂತ. ಇದ್ರೆ ಧರ್ಮಕ್ಷೇತ್ರ ಅನ್ನೋದು ಕುರುಕ್ಷೇತ್ರ, ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಮಾತಿದೆಯಲ್ಲಿ ಭಗವದ್ಗೀತನಲ್ಲಿ. ಆದ್ರೆ ಈ ಕರ್ಮಕ್ಷೇತ್ರ ಅಂತಕ್ಕಂಥ ಅದು ಕುರುಕ್ಷೇತ್ರ. ಜಗಳ ಬಂದ್ಬಿಡುತ್ತೆ, ಪ್ರತಿಯೊಬ್ಬನ ಅಹಂಕಾರ ಅಂತಕ್ಕಂಥ ಅದು ಬಂದು ಮುಂದೆ ನಿಂತು ಬಿಡುತ್ತೆ. ಮದ ಅದು ಕೂಡ ಬಂದು ಮುಂದೆ ನಿಂತು ಬಿಡುತ್ತೆ. ಅಸೂಯೆ ಅವನಿಗೆ ಹೊಗಳಿಕೆ ಸಿಕ್ತು ಅಂತ ಅಸೂಯೆ ಇವನಿಗೆ ಬಂದ್ಬಿಡುತ್ತೆ. ಇಂಥವುಗಳಿದ್ದಲ್ಲ ಅಪ್ರಿಯವಾದ ವಾತಾವರಣ ಅಲ್ಲಿ ಉಂಟಾಗಿರುತ್ತೆ. ವಾರ್ಷಿಕೋತ್ಸವ ಮುಗಿದಂತೆ ಉತ್ಸವ ಅವನು ಶವ ಆಗ್ಬಿಟ್ಟಿರ್ತಾನೆ, ಅಂದ್ರೆ ಸುಸ್ತಾಗಿ ಹೋಗ್ಬಿಟ್ಟಿರ್ತಾನೆ. ಅಯ್ಯೋ ಸಾಕಪ್ಪ ಇದು ಅಂತ ಇವ್ರದ್ರಲ್ಲ ಹಿಂದೆ ಹೇಳಿದ್ರು. ಆತ ಅದಕ್ಕೋಸ್ಕರ ನಾನು ಇದನ್ನು ಕಂಡುಹುಡುಕಿ ಒಂದು ಸೂತ್ರ ಅವರಿಗೆ ಹೇಳ್ಕೊಟ್ಟೆ. ಕೆಲಸ ಕಾರ್ಯ ಮುಗಿದ ಮೇಲೆ ಆ ಕಾರ್ಯಕರ್ತರೆಲ್ಲರೂ ಕೂಡ ಸ್ವಯಂ ಸೇವಕರೆಲ್ಲರೂ ಕೂಡ ಹೇಳುವಂತಿರಬೇಕು. ಆನಂದವಾಗಿತ್ತು ಅವರಿಗೆ ಆ ಮಾತನ್ನ, ಆ ಕಾರ್ಯಕರ್ತರಿಗೆ ಆ ಮಾತನ್ನು ಹೇಳ್ತಾ ಜೊತೆಗೊಂದು ಮಾತಾಡಿದೆ. ಆ ಸ್ವಯಂ ಸೇವಕರ ಗುಂಪಿನಲ್ಲಿ ಒಬ್ಬ ವ್ಯಕ್ತ ಇರ್ತಾರಲ್ಲ, ಎಲ್ಲರೂ ಬೇಕಾಗುತ್ತೆ ನಮಗೆ ನೆನಪಿಟ್ಕೊಳ್ಳಿ. ಸೇವೆ ಗೊತ್ತೋದಕ್ಕೆ ಕಥಾಡಿಸೋದಕ್ಕೆ, ಮೂಲೆ ಕೆಲಸ ಮಾಡೋದಕ್ಕೆ, ಬಿಂದಿ ಕೆಲಸ ಮಾಡೋದಕ್ಕೆ, ಪ್ರತಿ ಕೆಲಸ ಮಾಡೋದಕ್ಕೆ ಎಲ್ಲ ಪ್ರತಿ ಕೆಲಸ ಮಾಡ್ತಾರೆ. ಬಿಂದಿ ಕೆಲಸ ಮಾಡೋದಕ್ಕೆ ಯಾವುದೋ ಮಾಡಿ ಬಿಟ್ಟು ಮಾಡದೆ ಬಿಟ್ಟು ಅಂತ ಕೆಲಸಗಳನ್ನು ಮಾಡಿ ಮುಗಿಸಿ ಹೋಗೋದಕ್ಕೆ ಇಂಥ ಬೆಪ್ಪರು ಕೆಲವರು ಪಾಪದ ಪ್ರಾಣಿಗಳು ಬೇಕಾಗುತ್ತವೆ ಅಂತ ವಾಲಂಟಿಯರ್ಸ್ ಕೂಡ ಇರ್ತಾರೆ. ಅವರು ಕೂಡ ಸಂತೋಷವನ್ನು ವ್ಯಕ್ತಪಡಿಸ್ಬೇಕು. ನಾವು ಬುದ್ಧಿವಂತರು ಅಂತ ಹೇಳಿದ್ದೇವಲ್ಲ, ನಾವು ಪ್ರತಿಭಾವಂತರು ಅಂತ ಈ ಸ್ವಯಂ ಸೇವಕರ ಗುಂಪಿನಲ್ಲಿ ಇರ್ತೇವಲ್ಲ, ನಮ್ಮ ಸಹವಾಸದಿಂದ ಅವರು ಕೂಡ ಸಂತೋಷ ಕೊಡಬೇಕು. ಅದು ನಮ್ಮ ಬುದ್ಧಿವಂತಿಕೆಗೆ ನಮ್ಮ ಪ್ರತಿಭೆಗೆ ಸಾಕ್ಷಿ. ತಲೆ ಏನಾದರೂ ಚೂರು ಮೆದುಳು ಕೆಲಸ ಮಾಡ್ತಾ ಇದ್ರೆ ಅಂಥವ್ರು ಈ ಮಾತನ್ನ ಶಾಶ್ವತವಾಗಿ ನೆನಪಿಟ್ಕೊಳ್ಬಲ್ಲರು. ಬಹಳ ಬಹಳ ಅಮೂಲ್ಯವಾದ ವಿಚಾರ ಹೇಳ್ತಾ ಇದ್ದೇನೆ. ಇದನ್ನು ಬೆಳೆಸ್ಕೊಂಡು ಬಿಡೋದಕ್ಕೆ ನನ್ನ ಹತ್ರ ವಿಷಯ ಇದೆ. ವಿವೇಕಾನಂದ ಭಾರತ ಸಂಘ ಅದನ್ನು ನಾನು ಹೇಗೆ ನಡೆಸಿದೆ ಅಂತ ಒಂದು ಪುಸ್ತಕ ನನಗೆ ಬರೆದ್ರೆ ಖಂಡಿತವಾಗಿಯೂ ಕೂಡ ಅದು ಬಹಳ ಜನರಿಗೆ ಕಣ್ತರೆಯುವಂತಹ ಪುಸ್ತಕವಾಗಿ ನಾನು ಭಾರತ ಸಂಘ ನಡೆಸಿದ್ದು ಕೇವಲ ಆ ಮಕ್ಕಳು ಉದ್ಧಾರ ಆಗಬೇಕು ಅಂತ ದೃಷ್ಟಿಯಿಂದಲ್ಲ, ನಾನು ಕಲಿಬೇಕು ಅಂತಕ್ಕಂಥ ದೃಷ್ಟಿಯಿಂದ. ಅದೇನು ಎಂಥದ್ದು ಅಂತಲ್ವ, ಸತ್ಯ ಅನ್ವೇಷಣೆ ಮಾಡ್ತಕ್ಕಂಥ ದೃಷ್ಟಿಯಿಂದ ಮನುಷ್ಯರೊಂದಿಗೆ ಬೆರೆಯುವಾಗಲೂ ಕೂಡ ನಾನು ಈ ದೃಷ್ಟಿಯಿಂದಲೇ ಬೆರೆಯುವುದು. ಏನು ಎತ್ತ ನಿಜಕ್ಕೂ ಅದೇನದು ಅಂತ, ಮನುಷ್ಯ ಅದು ನಿಜಕ್ಕೂ ಏನದು ಅಂತ ಇವತ್ತಿಗೂ ಕೂಡ ಸರಿಯಾದ ರೀತಿಯಲ್ಲಿ ಮನುಷ್ಯ ಅದು ಯಾರು ಅಂತ ತಿಳ್ಕೊಳ್ಳೋದು ಎಷ್ಟು ಕಷ್ಟ ಇದೆ ಗೊತ್ತೇನು. ಮನುಷ್ಯ ಶರೀರ ಅಂತ ಹೇಳ್ತಕ್ಕಂಥ ದೇವರೆಲ್ಲರೂ ಮನುಷ್ಯರು ಅಂತ ನಾವು ಭಾವಿಸ್ತೇವೆ. ಹಾಗೆ ಭಾಷೆ ಒಳ್ಳೆಯದು, ಆದರೆ ಎಷ್ಟು ವಿಚಿತ್ರ ಎಲ್ಲ ಇರುತ್ತಲ್ಲ, ಇದನ್ನೆಲ್ಲ ತಿಳ್ಕೊಳ್ಬೇಕು. ಕೊನೆಗೆ ನೋಡಿದ್ರೆ ಆ ಪ್ರೀತಿ ಗುಣ ಅಂತ ಹೇಳ್ತಕ್ಕಂಥ ಎಷ್ಟು ಮಟ್ಟಿ ವ್ಯಕ್ತವಾಗಿ ಭಗವಂತನ ಸತ್ವವೇ ನಮಗೆ ಬಂದುಬಿಡುತ್ತೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ದೇವರ ಪೂಜೆ ಮಾಡುವಾಗಲೂ ಕೂಡ ಒಂದು ಮಾತಿದೆ, ಸ್ವಯಂ ತಾನೇ ಶಿವನಾಗಿ ಶಿವನ ಅರ್ಚನೆ ಮಾಡುವಂತಹದ್ದು, ತಾನೇ ವಿಷ್ಣುವಾಗಿ ವಿಷ್ಣುವನ್ನು ಅರ್ಚನೆ ಮಾಡುವಂತಹದ್ದು, ತಾನೇ ಪರಮಾತ್ಮನಾಗಿ ಇನ್ನೊಬ್ಬ ಆ ಪರಮಾತ್ಮನನ್ನು ಅರ್ಚಿಸುವಂತಹದ್ದು ಅಂತ ಆ ಬಗೆಯೇ ಹೋಗುತ್ತೆ ಪೂಜೆ. ಆ ಪೂಜೆಯ ಔನ್ನತ್ಯ ಆ ಮಟ್ಟದಲ್ಲಿ ಇರುತ್ತೆ. ಶ್ರೀರಾಮಕೃಷ್ಣ ಭಗವಂತನ ಸತ್ವವೇ ನಮಗೆ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಸಾಕ್ಷಾತ್ಕಾರ ಪರಿಪೂರ್ಣವಾಗಿಬಿಟ್ಟಿರುತ್ತೆ. ಬಳಿಕ ಶ್ರೀರಾಮಕೃಷ್ಣ ಹೇಳ್ತಾರೆ, ಮನಸ್ಸು ಅಂತನ್ನೋದು ಅಜನ ಮನೆಯಿಂದ ಬಂದಂತಹ ಬಿಳಿ ಬಟ್ಟೆಯಾಗಿದೆ. ಅದನ್ನು ಯಾವ ಬಣ್ಣದಲ್ಲಿ ಅದು ಬೇಕೆಯೋ ಅದಕ್ಕೆ ಆ ಬಣ್ಣ ಬಂದ್ಬಿಡುತ್ತೆ. ಮನಸ್ಸು ಶುದ್ಧವಾಗಿದೆ ನಾನು ಹೇಳ್ತಾರೆ ಅಂದ್ರೆ, ಒಮ್ಮೆ ಮನಸ್ಸನ್ನ ಅರಸಿನ ಮನೆಗೆ ಕಳಿಸ್ಬೇಕು ಅಂತ ಹೇಳಲಾಯ್ತಲ್ಲ, ಅರಸಿನ ಮನೆ ಕಳಿಸ್ಬೇಕು ಮೊದಲು ಶುದ್ಧಿಗೊಳಿಸ್ಬೇಕು. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಹೌದು ಮೊದಲು ಚಿತ್ತ ಶುದ್ಧಿ ಆಗಬೇಕು, ಬಳಿಕ ಅದನ್ನ ಭಗವಂತ ತಿರುಚಿದ್ರೆ ಅದಕ್ಕೆ ಭಗವಂತನ ಬಣ್ಣ ಹತ್ಕೊಂಡು ಬಿಡುತ್ತೆ. ಹಾಗೆ ಮಾಡೋದನ್ನು ಬಿಟ್ಟು ಅದನ್ನ ಸಂಸಾರದ ಕಡೆಗೆ, ಉದಾಹರಣೆಗೆ ನಾಟ್ಯದ ಕಡೆಗೆ ತಿರುಗಿಸಿದ್ರೆ ಅದಕ್ಕೆ ಆ ಬಣ್ಣ ಬಂದ್ಬಿಡುತ್ತೆ. ಇದು ನಟನಿಗೆ ಹೇಳಿದ ಮಾತಾದ್ರಿಂದ ಅದೇ ಉದಾಹರಣೆ ಕೊಟ್ಬಿಟ್ಟು, ನಾಟ್ಯದ ಕಡೆಗೆ ಇದ್ರ ನಾಟಕದ ಕಡೆಗೆ ತಿರುಗಿಸಿದ್ರೆ ಮನುಷ್ಯ ಕೊನೆಗೂ ನಾಟಕ ಮಾಡ್ತಾ ಇರ್ತಾನೆ. ಈಗ ಮರ್ತ ಮಹಾಶಯ ಬರೀತಾ ಇದ್ದಾನೆ, ಪರಮಾತ್ಮರು ಸ್ವಲ್ಪ ವಿಶ್ರಾಂತಿ ಕೊಡ್ತಾ ಇದ್ದ ಹಾಗೆಯೇ ಕಲ್ಕತ್ತಾದಿಂದ ಹರಿಪಾದ, ನಾರಾಯಣ, ನರೇಂದ್ರ ಬಂದೋಪಾಧ್ಯಾಯ ಮೊದಲಾದವರು ಬಂದು ಅವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದರು. ನರೇಂದ್ರ ಬಂದೋಪಾಧ್ಯಾಯ ಪ್ರೆಸಿಡೆನ್ಸಿ ಕಾಲೇಜಿನ ಸಂಸ್ಕೃತ ಅಧ್ಯಾಪಕನ ಮಗ. ಮನೆಯಲ್ಲಿ ಒಬ್ಬರಿಗೊಬ್ಬರಿಗೆ ಸರಿ ಹೋಗದೆ ಇದ್ದರಿಂದ ಹೆಂಡತಿ ಮಕ್ಕಳೊಡನೆ ಶ್ಯಾಮಪುರದಲ್ಲಿ ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇದ್ದಾರೆ. ನರೇಂದ್ರ ಅತ್ಯಂತ ಸರಳ ಜೀವಿ, ವಯಸ್ಸು 29-30 ಇರಬೇಕು. ಆತ ಧ್ಯಾನದ ಸಮಯದಲ್ಲಿ ಘಂಟಾ ನಿನಾದಿ ಮೊದಲಾದ ಶಬ್ದವನ್ನ ಕೇಳ್ತಿರ್ತಾನೆ. ಭಾರತದ ಅನೇಕ ಭಾಗಗಳನ್ನ ಸುತ್ತಿದ್ದಾನೆ. ಆಗಾಗ ಬಂದು ಪರಮಾತ್ಮರ ದರ್ಶನ ಮಾಡಿ ಹೋಗ್ತಾ ಇದ್ದಾನೆ. ನೋಡಿ, ಈಗ ಒಂದು ವಾಕ್ಯಪುಂಜದಲ್ಲಿ ಎರಡು ಮೂರು ವಿಷಯಗಳನ್ನ ನಾವು ಗಮನಿಸಬೇಕಾಗುತ್ತೆ. ಅವರಿಂದಾಗಿ ಅವನ ಮನೆಯಲ್ಲಿ ಒಬ್ಬರಿಗೊಬ್ಬರಿಗೆ ತನ್ನ ಹೋಗಿಲ್ವಂತೆ. ಆದ್ರಿಂದ ಇವನು ಹೆಂಡತಿ ಮಕ್ಕಳನ್ನು ಕಟ್ಕೊಂಡು ಬೇಟೆಯಾಗಿ ಬಂದು ಒಂದು ಮನೆ ಮಾಡ್ಕೊಂಡು ಇದ್ದಾನಂತೆ. ಅಲ್ಲಿಗೆ ಅಪ್ಪ ಅಮ್ಮ ಮಗನ ಓಡಿಸಿದ್ರು ಅಂತ ಹೇಳ್ಬೋದು. ಅಥವಾ ಮಗ ಅಪ್ಪ ಅಮ್ಮನ ಅವ್ರ ಜೊತೆ ಬದುಕಲಾರ್ದೆ ಬಿಟ್ಟು ಬಂದ ಅಂತ ಹೇಳ್ಬೋದು. ಇದು ಅಸಂಸ್ಕೃತರ ಮನೆಯೋ ಸುಸಂಸ್ಕೃತವರ ಮನೆಯೋ ಅಂತ ಪ್ರಶ್ನೆ ನೀವೇನಾದ್ರು ಕೇಳಲಾಗಿತ್ತು ಅಂತಂದ್ರೆ, ಅಸಂಸ್ಕೃತ ಅಧ್ಯಾಪಕರ ಮಗ ಅಂತ ಇಲ್ಲಿ ಹೇಳಲಾಗಿದೆ. ಇನ್ನು ಸಂಸ್ಕೃತ ಆಗುವಂತ ಒಂದು ಮನೆಯಲ್ಲೇ ಹೀಗಿರುವಾಗ ಇನ್ನು ಮರಾಠಿ ಬೆಳೆದ ಕತೆ ಏನ್ ಹೇಳ್ಬೇಕಾಗ್ತಿದೆ? ಹೊರಟೋಗುದೇ ಕೆಲಸ. ಆಮೇಲೆ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ ಮಾಸ್ಟರ್ ಮಹಾಶಯ, ಇನ್ನೊಂದು ಮಾತು ಹೇಳ್ತಾ ಇದ್ದಾನೆ. ಆ ನರೇಂದ್ರ ಮಂಗೋಪಾಧ್ಯಾಯ ಇದನ್ನೆಲ್ಲ ಅತ್ಯಂತ ಸರಳ ಜೀವಿ ಅಂತೆ. ವಯಸ್ಸು ಕೇವಲ 29 or 30 ಇರಬೇಕು ಅಂತ ಹೇಳ್ತಾ ಇದ್ದಾನೆ. ಆಗ ಧ್ಯಾನದ ಸಮಯದಲ್ಲಿ ಘಂಟಾನಿನಾದರೆ ಮೊದಲಾದ ಶಬ್ದಗಳನ್ನು ಕೇಳುತ್ತಿರ್ತಾನೆ ಅಂತ ಹೇಳ್ತಾರೆ. ಇದು ಆಧ್ಯಾತ್ಮಿಕ ಪ್ರಗತಿಯ ಲಕ್ಷಣ. ಘಂಟಾನಿನಾದ ಕೇಳಿಸಿದ ಮಾತ್ರಕ್ಕೆ ಎಲ್ಲ ಸಿಕ್ತು ಅಂತ ಭಾವಿಸಬಾರ್ದು. ಅದೇನು ಅಲ್ಲಿ ಒಳಗಡೆ ಕೇಳಿದ್ರು ಬರೀ ಹೊರಗಡೆ ಬೇಕಾದ್ರೆ ಬಾಸ್ತಾ ಇಷ್ಟು ಕೇಳಿದ್ರು. ಘಂಟಾನಿನಾದ ಕೇಳಿದ ಮಾತ್ರಕ್ಕೆ ಇದು ಆಗುದಿಲ್ಲ. ಆದ್ರೆ ಅಂತರಂಗದಲ್ಲಿ ಅವನು ಘಂಟಾನಿನಾದ ಕೇಳಿರ್ಬೇಕಾದ್ರೆ ಅವನು ಜಪಧ್ಯಾನವನ್ನು ವಿಶೇಷವಾದ ರೀತಿಯಲ್ಲಿ ಬಹಳ ಕಾಲ ಮಾಡ್ಕೊಂಡು ಬಂದಿದ್ದಾನೆ ಅಂತ ಅರ್ಥ. ಆದ್ರಿಂದ ಅವನ ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದಿರತಕ್ಕಂತ ಒಬ್ಬ ಯುವಕ ಅಂತ ಅನ್ನೋದನ್ನು ನಾವು ತಿಳ್ಕೊಂಡಿರ್ಬೇಕಾಗುತ್ತೆ. ಕೇಳ್ಕೊಂಡು ಅದನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು, ಮುಂದೆ ಬೇಕಾಗುತ್ತದಿಲ್ಲ. ಮತ್ತೆ ಭಾರತದ ಅನೇಕ ಭಾಗಗಳನ್ನು ಸುತ್ತಿದ್ದಾನೆ, ಆಗಾಗ ಬಂದು ಪರಮಂದರು ದರ್ಶನ ಮಾಡಿ ಹೋಗ್ತಿದ್ದಾನೆ. ನಾರಾಯಣ ಅಂತನವನು 16-17 ವರ್ಷದ ಯುವಕ. ಆತನನ್ನ ಪರಮಂತರು ಬಹಳವಾಗಿ ಪ್ರೀತಿಸುತ್ತಿದ್ದಾರೆ. ಆತ ಆಗಾಗ ಬಂದು ಪರಮಂತರ ದರ್ಶನ ಮಾಡಿ ಹೋಗ್ತಿದ್ದಾನೆ. ಹರಿ ಅಂತನವನು ತನ್ನ ಸಹೋದರರೊಡನೆ ರಾಜಬಜಾರ್ನಲ್ಲಿರ್ತಕ್ಕಂತಹ ತಮ್ಮ ಸ್ವಂತ ಮನೆಯಲ್ಲಿ ಇದ್ದಾನೆ. ಜನರಲ್ ಅಸೆಂಬ್ಲಿ ಇನ್ಸ್ಟಿಟ್ಯೂಷನ್ ನಲ್ಲಿ ಮೆಟ್ರಿಕ್ಯುಲೇಷನ್ ಪಾಸ್ ಮಾಡಿದ್ದಾನೆ. ತಾತ್ಕಾಲಿಕವಾಗಿ ಈಗ ಮನೆಯಲ್ಲೇ ಇದ್ಕೊಂಡು ಬಹು ಚಿಂತನೆ, ಶಾಸ್ತ್ರ ಪಾಠ, ಯೋಗಾಭ್ಯಾಸ ಇವುಗಳಲ್ಲಿ ಕಾಲವನ್ನು ಕಲಿತಾ ಇದ್ದಾನೆ. ಹಾಗಾದ್ರೆ ದಕ್ಷಿಣೇಶ್ವರಕ್ಕೆ ಬಂದು ಪರಮಂತರ ದರ್ಶನ ಮಾಡಿಕೊಂಡು ಹೋಗ್ತಿದ್ದಾನೆ. ಪರಮಂತರು ಬಾಜು ಬದ್ದಲ್ಲಿರ್ತಕ್ಕಂತಹ ಬಲರಾಮನ ಮನೆಗೆ ಬಂದಾಗ ಒಮ್ಮೊಮ್ಮೆ ಆತನನ್ನ ಅಲ್ಲಿಗೆ ಅವರಾಗಿ ಕರೆಸಿಕೊಡ್ತಿದ್ರು. ಈಗ ಶ್ರೀರಾಮಸ್ತು ಭಕ್ತರಿಗೆ ಕರೆಸಿದ್ದಾರೆ. ಬುದ್ಧದೇವನ ಸಂಬಂಧವಾಗಿ ಬಹಳವಾಗಿ ಕೇಳಿದ್ದೇನೆ. ಆತ ದಶಾವತಾರಗಳಲ್ಲಿ ಒಂದು ಅವತಾರ, ಬ್ರಹ್ಮ ಅಚಲ ಕೂಟಸ್ಥ ನಿಷ್ಕ್ರಿಯ ಬೋಧ ಸ್ವರೂಪ. ಬುದ್ಧಿ ಯಾವಾಗ ಈ ಬೋಧ ಸ್ವರೂಪದಲ್ಲಿ ಲಯವಾಗುತ್ತೋ ಆಗ ಬ್ರಹ್ಮಜ್ಞಾನ ಉಂಟಾಗುತ್ತೆ, ಮನುಷ್ಯ ಬುದ್ಧನಾಗಿಬಿಡ್ತಾನೆ. ಬೋಧ ಬುದ್ಧ, ಬೋಧ ಬುದ್ಧ, ಬೋಧ ಅಂದ್ರೆ ಜ್ಞಾನ, ಬುದ್ಧ ಅಂದ್ರೆ ಜ್ಞಾನವಂತ, ಅಂದ್ರೆ ಜ್ಞಾನವೇ ಅವನಾಗಿರತಕ್ಕಂಥವನು. ಶ್ರೀರಾಮಕೃಷ್ಣರು ಬುದ್ಧ ದೇವನ ಸಂಬಂಧವಾಗಿ ಬಹಳವಾಗಿ ಕೇಳಿದ್ದೇನೆ ಅಂತಂದ್ರು. ಮತ್ತು ದಶಾವತಾರಗಳು ಒಂದು ಅವತಾರ ಅಂತ ಹೇಳ್ತಾ ಇದ್ದಾರೆ. ದಕ್ಷಿಣ ಭಾರತದಲ್ಲಿ ಬುದ್ಧನನ್ನ ಅವತಾರ ಅಂತ ಅಷ್ಟಾಗಿ ಪರಿಗಣಿಸ್ತಾ ಇಲ್ಲ. ಉತ್ತರ ಭಾರತದಲ್ಲಿ ಮಾತ್ರ ಇದೆ, ಜಯದೇವ ಕವಿಯ ವರ್ಣನೆಯಲ್ಲಿ ಅದು ನಮಗೆ ಸಿಕ್ಕತ್ತೆ. ಆ ಬುದ್ಧ ಯಾರು? ಬೋಧ ಸ್ವರೂಪಿ. ಬೋಧ ಅಂದ್ರೆ ಜ್ಞಾನ. ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ. ತೋತಾಂಬರಿ ಹೇಳ್ತಿದ್ದ ಮನಸ್ಸು ಬುದ್ಧಿಯಲ್ಲಿ ಲಯ ಹೊಂದುತ್ತೆ, ಬುದ್ಧಿ ಬೋಧ ಸ್ವರೂಪದಲ್ಲಿ ಲಯ ಹೊಂದುತ್ತೆ ಅಂತ. ತೋತಾಂಬರಿ ಅಂತಂದ್ರೆ ಶ್ರೀರಾಮಕೃಷ್ಣ ಅವನನ್ನು ಕರೀತಾ ಇದ್ದಂಥ ಜ್ಞಾನಿಕ ಅಂತ. ಜ್ಞಾನಿಕ ಅಂದ್ರೆ ಬಟ್ಲೆ, ಅಲ್ಲಿ ಮೈನಲ್ಲಿ ಬಟ್ಟೆ ನಿಲ್ತಾ ಇರಲಿಲ್ಲ, ಸಮಾಧಿತ ಪುರುಷ. ಹಾಗಾಗ ಅದನ್ನ ತೋಂಟಕ್ಕೆ ಸಿಕ್ಕಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಅವನನ್ನ ಶ್ರೀರಾಮಕೃಷ್ಣರು ಜ್ಞಾನಿಟ ಜ್ಞಾನಿಟ ಅಂತ ಕರೀತಾ ಇದ್ರು. ಜ್ಞಾನಿಟ ಅಂದ್ರೆ ಬಟ್ಲೆ ನಿಮಿಷ ಅಂತ ಅರ್ಥ. ಆತ ಕರ್ತಾ ಇದ್ದಂತೆ ಶ್ರೀರಾಮಕೃಷ್ಣ, ಮನಸ್ಸು ಬುದ್ಧಿಯಲ್ಲಿ ಲಯ ಹೊಂದುತ್ತೆ, ಬುದ್ಧಿ ಬೋಧ ಸ್ವರೂಪದಲ್ಲೇ ಲಯ ಹೊಂದುತ್ತೆ ಅಂತ. ಸಾಧನೆ ಮಾಡ್ತಾ ಮಾಡ್ತಾ ಹೊಂದುವಂತ ಸುತ್ತಮನೆ ಹೊಂದೋದಿಲ್ಲ, ಆದ್ರೆ ಸುಮ್ಮನೆ ಕೂಡ ಹೊಂದುತ್ತದೆ. ನಾವು ರಾತ್ರಿ ನಿದ್ರೆ ಮಾಡುವಾಗ ಈ ಮನಸ್ಸಿದೆಯಲ್ಲ, ಅದು ಬೋಧ ಸ್ವರೂಪದಲ್ಲೇ ಇರುವಂತಹ, ಆದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಅಷ್ಟೇ. ಹೇಗೆ ಅಲ್ಲಿ ಹೋಗ್ತೇವೆ, ಹೇಗೆ ಅಲ್ಲಿ ಬರ್ತೇವೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಮನೆಯದು ಮೂರ್ಖರಾಗಿ ಹೊಡೆಯೋದು. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳುದು, ಒಬ್ಬ ಸಾಧನೆ ಮಾಡ್ತಾರೆ. ಇಚ್ಛರವಾಗಿ ಸಾಧನೆ ಮಾಡ್ತಾ ಅವನು ಸಮಾಧಿ ಸ್ಥಿತಿ ಹೋದ್ರೆ ಹೆಚ್ಚು ಕಡಿಮೆ ಅಥವಾ ನಿದ್ರಾವಸ್ಥೆ ಹೋದಂತೆ. ಆದರೆ ಅವನು ಆಭಾಸಿಗೂ ಬರುವಾಗ ಮಹಾಜ್ಞಾನಿಯಾಗಿರ್ತಾನೆ, ತ್ರಿಕಾಲ ಜ್ಞಾನಿಯಾಗಿರ್ತಾನೆ. ಆದರೆ ಒಬ್ಬ ಮೂರ್ಖ ಅವನು ನಿದ್ರೆ ಹೋಗುವಾಗ ಅಲ್ಲಿಗೆ ಹೋಗುವುದು ಈ ಜ್ಞಾನ ಸ್ವರೂಪ ಎಲ್ಲಿ ಹೋಗಿರ್ತಾನೆ, ಈ ಇದು ಈ ಜ್ಞಾನಿಯಾಗಿರ್ತಕ್ಕಂಥವನು ಸಮಾಧಿ ಸ್ಥಿತಿ ಎಲ್ಲಿ ಹೋಗಿರ್ತಾನೋ ಈ ಮೂರ್ಖನು ಕೂಡ ಅಲ್ಲಿಗೆ ಹೋಗಿರ್ತಾನೆ. ಅದು ವಾಪಸ್ ಬರುವಾಗ ಮಾತ್ರ ಅವನು ಮೂರ್ಖನಾಗಿ ಕೊಡ್ತಿರ್ತಾನೆ. ಇಷ್ಟೇ ವ್ಯತ್ಯಾಸ ಅಂತ ಹೇಳ್ತಾರೆ. ಆದ್ರಿಂದ ಎಚ್ಚರದ ಮನಸ್ಸಿನಿಂದ ಆ ಸ್ಥಿತಿ ಹೋಗ್ಬೇಕು ಅಂತ ತಾತ್ಪರ್ಯ. ನಾವು ಎಚ್ಚರದಲ್ಲೂ ಮುಂದೆ ಮಾಡ್ತಕ್ಕಂಥವ್ರು ಒಂದು ಉತ್ತಿಷ್ಟದ ಜಾಗೃತ ಅಂತ ಎರಡನೇ ಶಕ್ತ ಒತ್ತಿಸಲಾಗಿದೆ. ಉತ್ತಿಷ್ಟ ಅಂದ್ರೆ ಏಳು, ಜಾಗೃತ ಅಂತಂದ್ರೆ ಎಚ್ಚರವಾಗುತ್ತಂತ. ನಾವು ಇಂದ್ರಿಯ ರಾಜ್ಯದಲ್ಲಿ ನಿದ್ರೆ ಮಾಡ್ತಾ ಇದ್ದೇವೆ ಅಂತ ಜ್ಞಾನಿಗಳ ದೃಷ್ಟಿಯಲ್ಲಿ ಸಾಮಾನ್ಯ ಜನರೆಲ್ಲರೂ ಕೂಡ ಇಂದ್ರಿಯ ರಾಜ್ಯದಲ್ಲಿ ವಿವರಿಸತಕ್ಕಂಥವ್ರು ಅಂತ ಹೇಳಿದ್ರೆ ನಿದ್ರೆ ಮಾಡ್ತಕ್ಕಂಥವ್ರು ಅಂತ. ನಿದ್ರೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಜ್ಞಾನಿ ಎಚ್ಚರಿಸಿಕೊಂಡಿರ್ತಾರೆ. ಸಾಮಾನ್ಯ ಜನರು ನಿದ್ರೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಜ್ಞಾನಿ ಎಚ್ಚರಿಸಿರ್ತಾನೆ. ಜ್ಞಾನಿ ನಿದ್ರೆ ಮಾಡ್ತಿರ್ತಕ್ಕಂತಹ ಜಾಗದಲ್ಲಿ ಈ ಜೀವಕೋಟಿಗಳು ಎಚ್ಚರಿಸಿಕೊಂಡಿರುತ್ತವೆ. ಜ್ಞಾನಿ ಇಂದ್ರಿಯ ರಾಜ್ಯದ ವಿಷಯದಲ್ಲಿ ಮಲ್ಕೊಂಡಿರ್ತಾನೆ ಅಂತ ನಿದ್ರೆ ಅವನಿಗೆ ಗೊತ್ತೇ ಆಗುವುದಿಲ್ಲ. ಇಂದ್ರಿಯ ಪ್ರಪಂಚ ಅಂತಕ್ಕಂಥದ್ದು ಗೊತ್ತೇ ಇರುವುದಿಲ್ಲ. ಅಲ್ಲಿ ಈ ಮನುಷ್ಯರು ಪ್ರಾಪಂಚವನ್ನು ಧರಿಸಕ್ಕಂಥವ್ರು ಜೀವಕೋಟಿಗಳು ಎಚ್ಚರಿಸಿಕೊಂಡಿರುತ್ತವೆ ಅಂದ್ರೆ ಇಂದ್ರಿಯ ವ್ಯವಹಾರದಲ್ಲಿ ತೊಡಗಿರುತ್ತವೆ ಅಂತ ಅರ್ಥ. ಇಲ್ಲಿ ಆ ಬುದ್ಧ ಸ್ಥಿತಿ ಮಾತಾಡ್ತಕ್ಕಂಥದ್ದು ಬರೋದು ಯಾವಾಗ ಮನಸ್ಸು ಆ ಜ್ಞಾನದಲ್ಲಿ ಲಯಗೊಂಡಾಗ ಅಂತ ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಇರ್ತಾರೆ. ಅಹಂ ಅಹಂ ಅನ್ನೋದು ಇರುವವರೆಗೆ ಬ್ರಹ್ಮಜ್ಞಾನ ಉಂಟಾಗುತ್ತೆ. ಬ್ರಹ್ಮಜ್ಞಾನ ದೊರೆತ ನಂತರ ಭಗವಂತನ ದರ್ಶನ ದೊರೆತ ನಂತರ ಮಾತ್ರವೇ ಈ ಅಹಂ ಅಂತ ಅನ್ನೋದು ನಾವು ಹೇಳಿದಾಗೆ ಕೇಳ್ಕೊಂಡಿರುತ್ತೆ. ಇಲ್ಲದಿದ್ರೆ ಅದು ಹಾಗೆಲ್ಲ ಮಾಡೋದಿಲ್ಲ. ನಾವೇ ನಮ್ಮ ನೆರಳನ್ನ ಕೇಳ್ಕೊಳ್ಳೋದಿಲ್ಲ. ಆದರೆ ಸೂರ್ಯ ನೆತ್ತಿಯ ಮೇಲೆ ಬಂದಾಗ ಅರ್ಧ ಮೊಳಗ ಒಳಗೇ ಆ ನೆರಳಿರುತ್ತೆ. ನೆರಳು ಅಂತಂದ್ರೆ ಅಹಂಕಾರ. ನಮ್ಮ ಅಹಂಕಾರವನ್ನು ನಾವು ಹಿಡಿಯಕ್ಕಾಗುದಿಲ್ಲ. ಹಿಡಿಯೋದು ಸಾಧ್ಯಕ್ಕಿಂತ ಮಾತಾಡೋದು ಗೊತ್ತಿತ್ತು. ಅದು ಹಿಡಿಯ ಸಾಧ್ಯವಾಗುವುದು ಯಾವಾಗ ಅಂತಂದ್ರೆ ದಿವ್ಯ ಜ್ಞಾನ ಅಂತ ಆದಾಗ. ಸೂರ್ಯ ನೆತ್ತಿಯ ಮೇಲೆ ಬರಬೇಕು, ಆಗ ನಮ್ಮ ನೆರಳನ್ನು ನಾವು ಹಿಡಿಯಕ್ಕೆ ಸಾಧ್ಯ ಆಗುತ್ತೆ. ಸೂರ್ಯ ದೂರದಲ್ಲಿ ಪಕ್ಕದಲ್ಲಿ ಇತ್ತು ಅಂತ ಹೇಳಿದ್ರೆ ನಮ್ಮ ನೆರಳು ಈ ಕಡೆ ಇರುತ್ತೆ. ನಾವು ಅದರ ಹಿಡಿಯಕ್ಕೆ ಹೋದಷ್ಟು ಅದು ದೂರ ದೂರ ಹೋಗ್ತಾ ಇರುತ್ತೆ. ಯಾವಾಗ ನಾವು ಆ ಸೂರ್ಯ ಅಂತಕ್ಕಂಥದ್ದು ನಮ್ಮ ನೆತ್ತಿಗೆ ಬರುತ್ತೋ ನಮ್ಮ ಅಹಂಕಾರ ಅಂತಕ್ಕಂಥ ಕಾಲಿನಡಿ ಸಿಕ್ಕಿಕೊಂಡು ಒದ್ದಾಡ್ತಾ ಇರ್ತದೆ. ನಾವೇನೆಲ್ಲ ಕೇಳ್ಕೊಂಡಿರ್ತದೆ ಅಂತ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಆಗ ಒಬ್ಬ ಭಕ್ತ ಹೇಳ್ತಾನೆ, ಭಗವಂತನ ದರ್ಶನ ಭಗವಂತನ ದರ್ಶನ ಅಂತ ಹೇಳ್ತಿರಲ್ಲ ಅದು ಹೇಗಿರುತ್ತೆ ಅಂತ. ಅದು ಶ್ರೀರಾಮಕೃಷ್ಣ ಹೇಳ್ತಾರೆ, ನೀನು ನಾಟಕ ನೋಡಿದ್ವೆ, ಪ್ರೇಕ್ಷಕರು ಸುಮ್ಮನೆ ಕುಳಿತುಕೊಂಡು ಪರಸ್ಪರ ಮಾತುಕತೆ ಆಡ್ತಾ ಇರ್ತಾರೆ, ಪರದೆ ಇದ್ದಕ್ಕಿದ್ದಾಗೆ ಮೇಲೆ ಹೋಗುತ್ತೆ, ಆಗ ಎಲ್ಲರ ಇಡೀ ಮನಸ್ಸು ಅಭಿನಯದ ಕಡೆಗೆ ಹೋಗುತ್ತೆ, ಬೇರೆ ಯಾವ ಕಡೆಗೂ ದೃಷ್ಟಿ ಹೋಗೋದಿಲ್ಲ. ಸಮಾಧಿಯನ್ನು ಹೊಂದೋದು ಹೀಗೆ. ಮತ್ತಾವಾಗ ಪರದೆ ಕೆಳಗೆ ಬಿಡುತ್ತೋ ಆಗ ಎಲ್ಲರೂ ಸುತ್ತಮುತ್ತ ದೃಷ್ಟಿ ಹಾಕ್ತಾರೆ. ಅದೇ ರೀತಿ ಮಾಯಾರೂಪದ ಪರದೆ ಬಿದ್ದಾಗ ಮನುಷ್ಯ ಬಲಿಮುಖನಾಗಿ ಬಿಡ್ತಾನೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಅದು ನಾಟಕದ ಉದಾಹರಣೆ ಕೊಡಬೇಕೇ, ನಮ್ಮ ಈ ಸಭಾಂಗಣದಲ್ಲೇ ಗೊತ್ತಾಗೋದಿಲ್ವೆ? ಪರದೆ ಕರಿಬೇಕಾದಂಥ ಗುಜು ಗುಜು ಗುಜು ಗುಜು, ಅದೇ ಸಂಗೀತ ಪ್ರಕಾರ ಹಾಗೆ ಸಂಗೀತ ಪಾಡಿದ್ರೆ ಗುಜು ಗುಜು ಪಾಡಿ ಗುಜು ಗುಜು ಗುಜು ಗುಜು ಅಂತ ಇಷ್ಟವಾಗಿ ಸರಿಯಾಗಿ ಕಳಿಸ್ಕೊಂಡು ಮಾತಾಡ್ತಿರ್ತಾರೆ. ಆದರೆ ಯಾವಾಗ ಪರದೆ ತೆರೆಯಿತ್ತು ಎಲ್ಲರ ಗಮನ ಈ ಕಡೆ ಬಂದ್ಬಿಡುತ್ತೆ ಅಂತ ಅನ್ನೋದನ್ನ ಪ್ರತ್ಯಕ್ಷವಾಗಿ ನೀವೇ ಕಾಣ್ತಾ ಇದ್ದೀರಿ. ಭಗವಂತನ ಸಾಕ್ಷಾತ್ಕಾರ ಅಂದ್ರೆ ಹೀಗೆ ಅಂತ ಆ ಉದಾಹರಣೆ ಕೊಟ್ಟಿರ್ತಾರೆ. ನಾಯಿಯ ಪರದೆ ತೆರೆದಾಗ ಜೀವ ಸುಮ್ಮನೆ ನೋಡ್ತಾ ಇರುತ್ತೆ, ಅದನ್ನು ಬಿಟ್ಟು ಬೇರೆ ಯಾವುದನ್ನು ಯಾವುದನ್ನ ಆ ಪರಮಾತ್ಮ ಜ್ಯೋತಿಯನ್ನು ನೋಡೋದು ಬಿಟ್ಟು ಬೇರೆ ಯಾವುದನ್ನು ನೋಡೋದ್ರ ಇಷ್ಟಪಡದೇ ಇಲ್ಲ. ಅದೇ ಮಾಯ ಮಾಯಮ್ಮ ಕಟ್ಟಲೇ ಕಾಕ ನೋಡಿ ಕಾಕ ಸಾಕ ಸಾಕು ಸಾಕು ಅಂತ ಹೇಳೋ ಮೊದಲೇ ಮುಚ್ಕೊಂಡಿದ್ದ ಮುಚ್ಕೊಂಡ್ಬಿಟ್ಟು ಆಮೇಲೆ ಈಗ ಪರದೆ ಉಪನ್ಯಾಸ ಮುಗಿದ ಮೇಲೆ ಮುಚ್ಕೊಳ್ತಾನ, ಮುಚ್ಕೊಂಡ ಮೇಲೆ ಇವೆಲ್ಲ ಏನ್ ಮಾಡ್ತೀರಿ ಏನ್ ಮಾಡ್ತೀರಿ ಅದು ಇದು ಮಾತಾಡ್ಕೊಂಡು ಫೋಟೋ ಹೋಗ್ತಿರ್ತೀರಿ, ಮತ್ತೆ ಪ್ರಪಂಚದ ಕಡೆಗೆ ಫೋಟೋ ಹೋಗ್ತಿರ್ತೀರಿ. ಹಾಗೆ ಮಾಯೆಯ ಪರದೆ ಮತ್ತೆ ಕವಿಯಿತು ಅಂತಂದ್ರೆ ಯಥಾಪ್ರಕಾರ ಸಂಸಾರ. ಆದ್ರೆ ಜ್ಞಾನಿ ಆದ ವಿಷಯ ಹಾಗಾಗೋದಿಲ್ಲ. ಯಾವಾಗ ಒಮ್ಮೆ ಜ್ಞಾನ ಉಂಟಾಗುತ್ತೋ ಸಮಾಧಿ ಸ್ಥಿತಿಯಲ್ಲಿ ಆಮೇಲೆ ಅವನು ಒಂದು ಬಗೆಯ ಹಿತಪ್ರಜ್ಞತ್ವದ ಲಕ್ಷಣವನ್ನು ಹೊಂದುತ್ತಾನೆ. ಅವನ ಪ್ರಜ್ಞೆ ಯಾವಾಗಲೂ ಜಾಗೃತವಾಗಿರುತ್ತೆ. ಮಾಯೆಯ ಒಂದು ತೆಳು ಪರದೆ ಅವನ ವಿಷಯದಲ್ಲಿ ಅಡ್ಡವಾಗಿರಬಹುದು, ಅದರಿಂದ ಅವನ ಜ್ಞಾನಕ್ಕೆ ಯಾವ ಬಾಧಕವೂ ಕೂಡ ಉಂಟಾಗುವುದಿಲ್ಲ. ಪದ್ಮ ಶ್ರೀರಾಮಕೃಷ್ಣ ಬೇರೆ ಸಂದರ್ಭದಲ್ಲಿ ಹೇಳಿದ್ದನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಗೆ ತಂದುಕೊಳ್ಬೇಕು. ಈಗ ಶ್ರೀರಾಮಕೃಷ್ಣ ಆ ನರೇಂದ್ರ ವಂದ್ಯೋಪಾಧ್ಯಾಯ ಅಂತ ಇದನ್ನೆಲ್ಲ ಗುರುತಾಗಿ ನಾವು ಇದನ್ನ ನೋಡಿದ್ವಲ್ಲ, ಆ ನರೇಂದ್ರ ವಂದ್ಯೋಪಾಧ್ಯಾಯನಿಗೆ ಹೇಳ್ತಾರೆ, ನೀನು ಬಹಳವಾಗಿ ದೇಶ ಸಂಚಾರ ಮಾಡಿ ಬಂದಿದ್ದೀಯೇ, ಸಾಧುಗಳ ಸಂಬಂಧವಾಗಿ ಏನಾದ್ರೂ ಹೇಳ್ಸಲ್ಪ ನೋಡೋಣ. ಸಾಧುಗಳ ಕುರಿತಾಗಿ ಸ್ವಲ್ಪ ಏನಾದ್ರೂ ಹೇಳಬೇಕು ಅಂತ ಕೇಳ್ತಾ ಇದ್ದಾರೆ. ಸಾಧುಗಳು ಅಂತಂದ್ರೆ ಭಗವಂತನ ಕುರಿತಾಗಿ ಚಿಂತಿಸಿದವರು, ಸಂಭಾಷಣೆ ನಡೆಸುವವರು, ಭಗವಂತ ಮಹಿಮಾದಂತಹ ಜೀವನ ನಡೆಸುವವರು, ಅವರ ಕುರಿತಾದಂತಹ ಸಮಾಚಾರ ಕೇಳಬೇಕು ಅಂತ ಶ್ರೀರಾಮಕೃಷ್ಣ ಇಚ್ಛೆ ಇರುತ್ತೆ. ಈಗ ಅದು ಉತ್ತರ ರೂಪವಾಗಿ ವಂದ್ಯೋಪಾಧ್ಯಾಯ ನೇರವಾಗಿ ಹೇಳುವುದಿಲ್ಲ, ಮಾಸ್ಟರ್ ಮಹರ್ಷಿ ಹೇಳ್ತಾ ಇದ್ದಾರೆ, ಹೇಳ್ತಾ ಇದ್ದಾನಲ್ಲ ಬರೀತಾ ಇದ್ದಾನೆ. ಏನ್ ಬರೀತಾ ಇದ್ದಾನೆ? ಈ ನರೇಂದ್ರ ವಂದ್ಯೋಪಾಧ್ಯಾಯ ಭೂತಾನಿನಲ್ಲಿ, ಭೂತಾನ್ ಅಂತ ಪ್ರದೇಶದಲ್ಲಿ ಇಬ್ಬರು ಯೋಗಿಗಳನ್ನ ನೋಡಿದ್ದಾರೆ. ಅವರು ಇನ್ನೂ ಅರ್ಧ ಸೇರು ಬೇವಿನ ಎಲೆಯ ರಸ ಕುಡಿತಾ ಇದ್ರು. ಅವರ ವಿಷಯವಾಗಿ ಈಗ ಸ್ವಲ್ಪ ಹೊತ್ತು ಮಾತನಾಡಿದ. ಏನು ಮಾತನಾಡಿದ ಅನ್ನೋದು ಮಾತ್ರ ಬರಲೇ ಇಲ್ಲ. ಅರ್ಧ ಕೆಜಿ ಅರ್ಧ ಸೇರು ಬೇವಿನ ಎಲೆಯ ರಸ ಕುಡಿದಿದ್ದು ಮಾತ್ರ ಮಾಸ್ಟರ್ ಮಹರ್ಷಿ ಬರ. ಅದನ್ನು ನೋಡಿಕೊಂಡು ಓಹೋ ಯೋಗಿಯಾಗಬೇಕಾದ್ರೆ ಅರ್ಧರು ಬೇವಿನ ಎಲೆಯ ರಸ ಕುಡಿಬೇಕು, ಏನಾದ್ರು ಕುಡಿಯುವ ಮಾತಾಡಿತ್ತು. ಅವರು ಯಾವ ಥರ ತಿಳ್ಕೊಂಡು ಬಂದರು? ಹೇಗೆ ನಿಧಾನಕ್ಕೆ ಒಂದೊಂದೇ ಅಂಗಿಸಿ ಕೊಟ್ಕೊಂಡು ಹೇಗೆ ಬಟ್ಟೆಗೆ ಅಭ್ಯಾಸ ಮಾಡಿ ಆಮೇಲೆ ಅದನ್ನ ಅರ್ಧ ಸೇರು ಕುಡಿಯಕ್ಕೆ ಸಾಧ್ಯವಾಯಿತು ಅನ್ನೋದು ಅನ್ನೋ ವಿವರದಲ್ಲೆಲ್ಲ ಅವನು ಬರೀದೂ ಇಲ್ಲ, ನಾನು ಯೋಚನೆ ಮಾಡೋದೂ ಇಲ್ಲ, ಇದಕ್ಕಿದ್ದಾಗ ಯೋಗಿ ಆಗೋಣ ಅಂತ ಆ ಯೋಗಿಗಳು ಕೊಡೋದಿಲ್ಲ ಅಂತ ಇವರು ಕೂಡ ಯೋಗಿಗಳಾಗಿ ಸ್ವಲ್ಪ ಹೊತ್ತು ಮಾತಾಡಿದಂತೆ ಅಷ್ಟೇ ಬರ್ಬಿಟ್ಟ ಮಹರ್ಷಯ ಮಾಸ್ಟರ್ ಮಹರ್ಷಿಯ ಒಂದಷ್ಟು ವಿವರ ಕೊಡೋದು ಬೇಡವೆ ಆದ್ರೆ ಕೊಡೋದು ಬೇಡವೆ ಅಂತ ಯಾರು ಕೇಳೋದಿಲ್ಲ. ಅಂತೂ ಮುಂದುವರೆತ ನಮೀಗ ಮಾಸ್ಟರ್ ಮಹರ್ಷಿಯ ಆ ನರೇಂದ್ರ ವಂದ್ಯೋಪಾಧ್ಯಾಯ ಒಮ್ಮೆ ನರ್ಮದಾ ಕ್ಷೇತ್ರದಲ್ಲಿರತಕ್ಕಂತಹ ಒಬ್ಬ ಸಾಧುವಿನ ಆಶ್ರಮಕ್ಕೆ ಹೋಗಿದ್ದ. ಆ ಸಾಧು ಈ ಪ್ಯಾಂಟ್ ಕೋಟು ಹಾಕೊಂಡಿದ್ದಂತಹ ಈ ಬಂಗಾಳಿ ಬಾಬುವನ್ನು ನೋಡಿ ಹೇಳಿದಂತೆ, ಈತನ ಗುಡಿಯಲ್ಲಿ ಚೋರಿ ಇದೆ ಅಲ್ಲಿ. ಇದರೆಲ್ಲ ಸುತ್ತ ಓದೋರಿದಾರಲ್ಲ, ಓದ್ಕೊಂಡು ಹೋಗ್ತಾ ಇರ್ತಾರೆ. ಆ ಬಂಗಾಳಿ ಬಾಬುವನ ಗುಡಿಯಲ್ಲಿ ಚೂರಿ ಇದೆ ಅಂತ ಆ ಸಾಧು ತಂದದ ತೀರದ ಸಾಧು ಹೇಳಿದ. ಅಲ್ಲ, ನಾವು ಯೋಚನೆ ಮಾಡಿದ್ರೆ ತಾನೆ ಏನು ಸಿಗುತ್ತೆ? ಬಹಳ ಕಷ್ಟ ಇದೆ ಅರ್ಥ ಮಾಡ್ಕೊಳ್ಳೋದು. ಇಷ್ಟಿಚ್ಚೆ ಬಂದಂತಹ ಕೆಲವು ವಿಚಾರಗಳಲ್ಲಿ ಇದೆಯಲ್ಲ, ಇವು ಬಹಳ ಮಟ್ಟಿಗೆ ನಿಷ್ಪ್ರಯೋಜಕ. ನಾವು ಹೇಗಂದ್ರೆ ಹಾಗೆ ಆಲೋಚನೆ ಮಾಡುವಂತಹ ವಿಷಯಗಳು ತಾನೆ, ನಮ್ಮ ಆಲೋಚನೆಗೆ ಬಿಡ್ತು ಅಂತಂದ್ರೆ ನಾವು ಹೇಗಂದ್ರೆ ಹಾಗೆ ಆಲೋಚನೆ ಮಾಡುವಂತಾನೆ. ಅದ್ರ ಏನ್ ಅರ್ಥ ಮಾಡ್ಕೊಳ್ಬಹುದು? ಈ ಬಂಗಾಳಿ ಬಾಬುವಿನ ಉಡಿಯಲ್ಲಿ ಚೂರಿ ಇದೆ ಅಂತ ಆ ಸಾಧು ಹೇಳಿದ್ರು. ಇದಕ್ಕೇನಾದ್ರೆ ನರೇಂದ್ರ ಒಂದು ಉಪಾಧ್ಯಾಯ ಸಾಧನೆ ಮಾಡ್ತಾ ಇದ್ದ, ಅವನಿಗೆ ಸಾಧನಾ ಕಾಲದಲ್ಲಿ ಘಂಟ ಅನ್ನಾದ ಕೇಳ್ತಾ ಇತ್ತು, ಅದು ಆಧ್ಯಾತ್ಮಿಕ ಪ್ರಗತಿಯ ಲಕ್ಷಣ. ಇವನು ಈ ಬಗೆಯ ಒಂದು ಪ್ರಗತಿಯನ್ನು ಸಾಧಿಸ್ತವನು, ಈ ಮಾತು ನೆನಪಿಟ್ಕೊಳ್ಬೇಕು ನಾನು ಆಗ ಹೇಳಿದ್ದು. ಇದಕ್ಕೆ ಈಗ ಇವನು ಉಳಿಯಲು ಚೂರಿದೆ ಅಂತ ಸಾಧು ಹೇಳಿದಾಗ ಅವನ ಆಧ್ಯಾತ್ಮಿಕ ಪ್ರಗತಿಯ ಹಿನ್ನೆಲೆಯಲ್ಲಿ ಈ ಮಾತನ್ನ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಸುಮ್ ಸುಮ್ಮನೆ ಉಳಿಯಲು ಚೂರಿದೆ ಅಂತಂದ್ರೆ ಅವನು ಪಿಕ್ ಪಾಕೆಟ್ ಮಾಡುವಂತ ಅರ್ಥ ಮಾಡ್ಕೊಳ್ಬೋದಾಗುತ್ತೆ. ಅಥವಾ ಇನ್ನೊಬ್ಬ ಆತ್ಮರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಈ ತರಹ ಮಾಡಿದ್ದಾನೆ ಅಂತ ಅಂದ್ಕೊಳ್ಬೋದಾಗುತ್ತೆ. ಆದರೆ ಈ ಸಾಧನೆ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಂಡ್ರೆ ಅದೆಂಥ ಚೋರಿಯದು ಅಂತಂದ್ರೆ ಅಜ್ಞಾನವನ್ನು ನಾಶ ಮಾಡುವಂತಹ ಚೋರಿ. ಇವನು ಮೋಹಕ್ಕೆ ಒಡಗಾಡ್ತಕ್ಕಂಥವನಲ್ಲ, ಮೋಹವನ್ನು ಕತ್ತರಿಸಬಲ್ಲಂತಹ ಚಾಕುವನ್ನ ಚೋರಿ ಅನ್ನ ಜೊತೆಯಲ್ಲೇ ಇಟ್ಕೊಂಡಿರ್ತಕ್ಕಂಥವನು ಅಂತ ನಾವು ಹೀಗೆ ಅರ್ಥ ಮಾಡ್ಕೊಳ್ಬಹುದು. ಅದು ಕೊನೆಗೂ ನಾವು ಕೊಟ್ಟ ಅರ್ಥ, ಮಾತಮಾಷೆ ಹೇಳಿಲ್ಲ, ಆ ಸಾಧು ಹೇಳಿಲ್ಲ ಅಂತೂ ಆ ಹಿನ್ನೆಲೆಯಲ್ಲಿ ಈ ರೀತಿ ಅರ್ಥ ಮಾಡ್ಕೊಳ್ಬಹುದಾಗಿದೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ಶ್ರೀರಾಮ್ ಹೇಳ್ತಾರೆ ನೋಡು, ಯಾರಿಗೆ ಯಾರಿಗೆ ಹೇಳ್ತಾ ಇದ್ದಾರೆ, ಆ ನರೇಂದ್ರ ಉದ್ಯೋಪಾಧ್ಯಾಯನಿಗೆ ನೋಡು, ಸಾಧುಗಳ ಚಿತ್ರವನ್ನ ಮನೆಯಲ್ಲಿ ಇಟ್ಕೊಳ್ಬೇಕು, ಆಗ ಸರ್ವದಾ ಭಗವದ್ ಉದ್ದೀಪನವಾಗುತ್ತೆ. ಭಗವದ್ ಉದ್ದೀಪನ ಅಂತಂದ್ರೆ ಆ ಸಾಧುವಿನ ಚಿತ್ರ ನೋಡಿದ ತಕ್ಷಣ ಇವನು ಬಾಯಿನಲ್ಲಿ ಜಪ ಬಂದ್ಬಿಡುತ್ತೆ. ನಾನು ಎಷ್ಟೋ ಕಡೆ ಸಂಚಾರ ಮಾಡ್ತಾ ಇರ್ತೇನಲ್ಲ, ಎಲ್ಲ ನನ್ನನ್ನು ಬಿಳಿಪಿಳಿ ನೋಡ್ತಾ ಇರ್ತಾರೆ. ಅವರೆಲ್ಲ ಮೊದಲೇ ಸಲ ಈ ಸನ್ಯಾಸಿಗಳನ್ನು ನೋಡೋದು ಅಂತ ಅರ್ಥ. ಹೆಂಚಿನವರು ಬಂದು ಕೈ ಮುಗಿತಾರೆ, ಅವರಿಗೆ ಸ್ವಲ್ಪ ಸಾಧುಗಳನ್ನು ನೋಡಿ ಅಭ್ಯಾಸವಾಗಿದೆ ಅಂತ ಅರ್ಥ. ಇನ್ನು ಕೆಲವರು ಒಂದೇ ಸೊನ್ನೆ ಅವ್ರ ತುಟಿ ಅಲ್ಲಾಡ್ತಾ ಇರುತ್ತೆ, ಏನೋ ಶ್ಲೋಕ ಹೇಳ್ತಿರ್ತಾರೆ ಅಥವಾ ಏನೋ ಮಂತ್ರ ಹೇಳ್ತಾ ಇರ್ತಾರೆ, ಅಂದ್ರೆ ಅವರು ಸ್ವಲ್ಪ ಸಾಧನೆ ಮಾಡಿರೋರು ಅಂತ ಅರ್ಥ. ಈ ಕಾಲಿ ಬಟ್ಟದ ಬಟ್ಟೆಯನ್ನ ಕಂಡಾಗ ಅವರಿಗೆ ಆ ಒಂದು ಉದ್ದೀಪನ ಉಂಟಾಗುತ್ತೆ, ಮನಸ್ಸಿನಲ್ಲಿ ಭಗವದ್ ಭಾವ ಜಾಗೃತವಾಗಿಬಿಡುತ್ತೆ. ಉದ್ದೀಪನವಾಗುತ್ತೆ ಅಂದ್ರೆ ಜಾಗೃತವಾಗುತ್ತೆ, ಭಗವದ್ ಉದ್ದೀಪನವಾಗಿಬಿಡುತ್ತೆ ಅಂತ ಹೇಳ್ತಾರೆ ಶ್ರೀರಾಮ. ಆಗ ಉದ್ಯೋಗಪಾದ್ಯ ಹೇಳ್ತಾನೆ, ನಿಮ್ಮ ಭಾವಚಿತ್ರವನ್ನು ಮನೆಯಲ್ಲಿ ಇಟ್ಟಿದ್ದೇನೆ, ಜೊತೆಗೆ ಬೆಟ್ಟದಲ್ಲಿ ವಾಸಿಸ್ತಾ ಇದ್ದಂತ ಒಬ್ಬ ಸಾಧುವಿನದ್ದು ಕೂಡ, ಆತ ಅದರಲ್ಲಿ ಗಾಂಜಾದ ಚಿರುಮೆಯನ್ನ ರೂಪಿಸ್ತಾ ಇದ್ದಾನೆ. ನೋಡಿ, ಬೆಟ್ಟದ ಮೇಲೆ ಇರತಕ್ಕಂತ ಒಬ್ಬ ಸಾಧುವಂತೆ ಅವನ ಚಿತ್ರವನ್ನು ಇಟ್ಕೊಂಡಿದ್ದಾನಂತೆ. ಆ ಚಿತ್ರದಲ್ಲಿ ಅವನು ಆ ಬೆಟ್ಟದ ಸಾಧು ಏನ್ ಮಾಡ್ತಾ ಇದ್ದಾನಂತೆ, ಗಾಂಜಾದ ಚಿರುಮೆಗೆ ಬೆಂಕಿ ಹತ್ತ ಅಂದ್ರೆ ಸೇರೋದಕ್ಕೆ ತಯಾರು ಮಾಡಿಕೊಡ್ತಾ ಇದ್ದಾನಂತೆ. ದಕ್ಷಿಣ ಭಾರತದವರಿಗೆಲ್ಲ ಅರ್ಥ ಆಗೋದಿಲ್ಲ, ಉತ್ತರ ಭಾರತದವರಿಗೆ ಅರ್ಥ ಆಗುತ್ತೆ. ಗಾಂಜಾ ತೇಕ್ತಾ ತೇಕ್ತಾ ತೇಕ್ತಾ ಒಂದು ಬಗೆಯ ಮತ್ತು ಬರುತ್ತೆ, ಆ ಮತ್ ಬರ್ತದೆ ಗೊತ್ತಾದ ಕೂಡಲೇ ಗಾಂಜಾದ ಕೊಳವೆನ ಅಕ್ಕಡೆ ಬಿಟ್ಟನವನು ಈಗ ಕೂತ್ಬಿಡ್ತಾನೆ. ಆ ಮತ್ತಿನ ಸಹಾಯವನ್ನು ತೆಗೆದುಕೊಂಡು ಧ್ಯಾನಸ್ಥನಾಗ್ತಾನೆ, ಬಳಿಕ ಒಂದು ಮತ್ತನಾಗ್ತಾನೆ. ಈ ಗಾಂಜಾವನ್ನ ಧ್ಯಾನಕ್ಕೆ ಬಹಳ ಬೇಗ ಏಕಾಗ್ರತೆಯನ್ನು ತಿಳಿಸಿಕೊಳ್ಳೋದಕ್ಕೋಸ್ಕರ ಅವರು ಉಪಯೋಗಿಸ್ಕೊಡ್ತಾರೆ. ಆದ್ರೆ ಇದ್ದಕ್ಕಿದ್ದಂತೆ ಗಾಂಜಕ್ಕೆ ಕೈ ಹಾಕ್ಬಿಟ್ರೆ ಅವನ ಕತೆ ಶೋಚನೀಯವಾಗಿಬಿಡುತ್ತೆ. ಸಾಧನೆ ಮಾಡಿ ಮನಸ್ಸನ್ನು ಹಾತೊಟ್ಟಿ ತಂದುಕೊಂಡು ಆಮೇಲೆ ಅದರ ಸಹಾಯವನ್ನು ಕೂಡ ಪಡೆಯಬೇಕಾಗುತ್ತೆ. ಚಳಿ ದೇಶ, ಹಿಮಾಲಯ ಪರ್ವತ ಚಳಿ ಪ್ರದೇಶ, ಇದ್ದಕ್ಕಿದ್ದಂತೆ ಮನಸ್ಸು ಬಿಸಿಯಾಗೋದಿಲ್ಲ, ಶರೀರ ಬಿಸಿಯಾಗೋದಿಲ್ಲ. ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಸಹಾಯಕ್ಕೆ ಉಪಯೋಗಿಸ್ಕೊಳ್ತಾರೆ. ಆದ್ರೆ ಹೆಚ್ಚಿನವರು ಗಾಂಜಾ ಸಾಧುಗಳೇ ಆಗಿಬಿಟ್ಟಿರ್ತಾರೆ, ಅವ್ರ ವಿಚಾರ ಬೇರೆ. ಆದ್ರೆ ಇಲ್ಲಿ ಇವನು ಈ ಬಗ್ಗೆ ಚಿತ್ರವನ್ನು ಇಟ್ಕೊಂಡಿದ್ದಾನೆ ಅಂದ್ರೆ ಏನಂತ, ಶ್ರೀರಾಮಕೃಷ್ಣ ಭಗವದ್ ಉದ್ದೀಪನ ಮಾಡಿರುತ್ತೆ ಆತರ ಚಿತ್ರಗಳನ್ನು ಇಟ್ಕೊಂಡ್ರೆ ಅಂತ ಹೇಳಿದ್ರೆ ಅವನು ಈ ಚಿತ್ರವನ್ನು ಹೇಳ್ತಾ ಇದ್ದಾನೆ. ಹೇಳಿ ಭಗವದ್ ಉದ್ದೀಪನ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಗಾಂಜಾ ಸೇವನೆ ಮಾಡಿ ಅವನು ಧ್ಯಾನಸ್ಥನಾಗ್ತಾನೆ, ತನ್ನ ಮೂಲಕ ಅವನು ಭಗವನ್ಮಯನಾಗ್ತಾನೆ ಅಂತನ್ನೋದನ್ನ ಆ ಚಿತ್ರ ಸೂಚಿಸುತ್ತೆ ಅಂತ ತಾತ್ಪರ್ಯ. ಈಗ ಶ್ರೀರಾಮರು ಹೇಳ್ತಾರೆ ಅದು ನಿಜ, ಸಾಧುಗಳ ಚಿತ್ರವನ್ನ ನೋಡಿದ್ರೆ ಉದ್ದೀಪನ ಉಂಟಾಗ್ಬಿಡುತ್ತೆ. ಇದು ಕೃತಕ ಸೀತಾಫಲದ ಹಣ್ಣನ್ನು ನೋಡಿದ್ರೆ ನಿಜವಾದ ಸೀತಾಫಲದ ಹಣ್ಣಿನ ನೆನಪಾಗೋದಿಲ್ವೇ? ಹಾಗೆ ಯುವತಿಯನ್ನು ನೋಡಿದ್ರೆ ಜನರಲ್ಲಿ ಮೌನ ಉದ್ಯಮನ ಆಗುದಿಲ್ವೇ? ಹಾಗೆ ಈ ಕಾರಣದಿಂದಲೇ ನಾನು ಹೇಳ್ತಿರೋದು ಸರ್ವದಾ ಸಾಧು ಸಂಘ ಅವಶ್ಯಕ ಅಂತ. ಸಾಧು ಸಂಘ ಮನಸ್ಸಿಗೆ ಭಗವತ್ ಭಾವ ಬರಬೇಕು ಅಂದ್ರೆ ನೋಡ್ಬೇಕು, ಸಾಧುವನ್ನು ಬಳಿಕೆ ಹೋಗ್ಬೇಕಾಗಿಲ್ಲ, ಮಾತಾಡ್ಬೇಕಾಗಿಲ್ಲ, ಎಲ್ಲ ದೂರದಲ್ಲಿ ದರ್ಶನ ಮಾಡಿದ್ರೆ ಸಾಕು. ಅಷ್ಟರ ಮಟ್ಟಿಗೆ ಅದು ನಮ್ಮ ಮನಸ್ಸಿನ ಮೇಲೆ ಸಾತ್ವಿಕ ಪ್ರಭಾವವನ್ನು ಬೀರುತ್ತೆ ಅಂತ ಶ್ರೀರಾಮ್ ಹೇಳ್ತಾ ಇದ್ದಾರೆ. ಬಳಿಕ ಆ ವನ್ಯೋಪಾಧ್ಯಾಯ ಹೇಳ್ತಾ ಇದ್ದಾರೆ, ನೋಡು ಸಂಸಾರದ ತೇಗೆಯ ರುಚಿ ನಿನಗಾಗಲೇ ಉಂಟಾಗಿದೆ, ಭೋಗ ಬೇಕೆಂದ್ರೆ ಬೇಗೆ ಹದ್ದಿನ ಬಾಯಿಯಲ್ಲಿ ಎಲ್ಲಿವರೆಗೆ ಮೇನಿತ್ತೋ ಅಲ್ಲಿವರೆಗೆ ಕಾಗೆಗಳು ಕುಂಪು ಕುಂಪಾಗಿ ಬಂದು ಅದನ್ನ ಕಾಡಿಸ್ತಾ ಇತ್ತು. ಗೊತ್ತಾಯ್ತಾ? ಭೋಗ ಅನುಭವಿಸ್ಬೇಕು, ಜೊತೆಗೆ ಯೋಚನೆ ಮಾಡಬೇಕು ಅದೆಷ್ಟು ಮಟ್ಟಿಗೆ ನಮಗೆ ಸುಖವನ್ನು ಕೊಡುತ್ತೆ ಅಂತ. ಬಹಳ ಕ್ಷಣಿಕ ಅಂತ ಬಿಟ್ಟು ಬಿಡಬೇಕು ಅಂತ ತಾತ್ಪರ್ಯ ಶ್ರೀರಾಮಕೃಷ್ಣ ಮಾತಿನ ಅಭಿಪ್ರಾಯ. ಮದುವೆ ಅಂತಿರತಕ್ಕಂಥದ್ದು ಷೋಡಶ ಸಂಸ್ಕಾರಗಳಲ್ಲಿ ಒಂದು ಅಂತ ನಮ್ಮ ಹಿಂದೂ ಧರ್ಮ ಹೇಳುತ್ತೆ. ಜೀವನಕ್ಕೆ ಸಂಸ್ಕಾರ ಆಗ್ಬೇಕು, ಒಂದು ಅನುಭವ ಆಗ್ಬೇಕು. ಈ ವೈವಾಹಿಕ ಜೀವನ ಅಂತ ಇರ್ತಕ್ಕಂಥದ್ದು ಒಂದು ವಿಶಿಷ್ಟವಾದಂತಹ ಅನುಭವ ಮಾಡಿಕೊಡುತ್ತೆ. ಆ ಅನುಭವ ಆಗಿರ್ತಕ್ಕಂಥದ್ದು ಎಷ್ಟು ಟೊಳ್ಳು ಅಂತ ಆ ಜೀವಕ್ಕೆ ಅನುಭವ ಕೊಡಬೇಕು. ಅದು ಅದರ ತುಂಡು ತನ್ನ ಅನುಭವಕ್ಕೆ ಬರಬೇಕು. ಅದು ಯೋಚನೆ ಮಾಡ್ತಾ ಮಾಡ್ತಾ ಆ ಭೋಗವನ್ನು ಅನುಭವಿಸ್ಬೇಕು. ಆ ಯೋಚನೆ ಮಾಡ್ತಾ ಮಾಡ್ತಾ ಭೋಗವನ್ನು ಅನುಭವಿಸಿದ್ರೆ ಮಾತ್ರ ಅದರ ತುಂಡುತನ ಗೊತ್ತಾಗುತ್ತೆ, ಇಲ್ಲದಿದ್ರೆ ಅಧ್ಯಾತ್ಮವಾಗಿ ಹೋಗ್ಬಿಡುತ್ತೆ. ಅವನವನ ವಿಧಿತನಲ್ಲೇ ಕೊನೆಗೂ ಕೂಡ ಭೋಗ ಅಂದ್ರೆ ಬೇಗೆ ಎಂತ ಶಬ್ದ ಹುಡುಗುತ್ತೆ ನೋಡಿ. ಸಂಸ್ಥಾನದಲ್ಲಿ ಇದನ್ನೆಲ್ಲ ಹೇಳ್ಕೊಡ್ಬೇಕೆ, ಬೇಗೆ ಉಂಟೆ ಅಂತ ಕೇಳಬೇಕೆ? ಆ ಬೇಗಿಂದ ತಪ್ಪಿಸ್ಕೊಳ್ಳಿ ಹೇಗೆ? ಬಾಯಲ್ಲಿರ್ತಕ್ಕಂಥ ಮೀನನ್ನು ಬಿಟ್ಬಿಡ್ಬೇಕಾಗುತ್ತೆ. ಅದೇ ಉದಾಹರಣೆ ನಿಮ್ಗೆಲ್ಲ ಗೊತ್ತಿದೆ, ಅಷ್ಟೇ ಗೊತ್ತಿದೆ, ನೆನಪು ಮಾಡ್ಕೊಡ್ಬೇಕು. ಕಾಲಿಗಳು ಸಂದ್ರೆ ಚಿಂತೆ ತಾಪತ್ರೆಗಳು ಕೇವಲ ಒಂದು ಜ್ಯೋತಿಗೋಸ್ಕರ ಹೆಣ್ಣನ್ನು ಕಂಡು ಗಂಡನ್ನು ಹೆಣ್ಣು ತಂಪುಕೊಂಡು ಸಾಕು, ಚಿಂತೆಗಳು ಚಿಂತೆಗಳು ಸೇರ್ತಕ್ಕಂಥ ಕಾಲಿಗಳೆಲ್ಲ ಬಂದು ಬಂದು ಮುತ್ತಿಕೊಳ್ಳುತ್ತದೆ. ಯಾವಾಗ ಆ ಭೋಗದ ಒಂದು ಅಭಿಲಾಷೆಯನ್ನು ನಾವು ಬಿಟ್ಟುಬಿಡ್ತೇವೋ ಆಗ ಕಾಗೆಗಳೆಲ್ಲ ದೂರ ಆಗ್ತಿರುತ್ತದೆ ಅಂತಂದ್ರೆ ನೀವು ಹೇಳ್ತಾ ಇದ್ದಾರೆ. ಬಳಿಕ ಹೇಳ್ತಾರೆ ಸಾಧು ಸಂಘದಿಂದ ಶಾಂತಿ ದೊರೆಯುತ್ತೆ. ಅಂದ್ರೆ ನಿಜವಾದ ಅರ್ಥದಲ್ಲಿ ಸಾಧುಗಳಾಗಬೇಕು ಅಂತನ್ನೋದು ಬಹಳ ಮುಖ್ಯ. ಅವನು ಭಗವದ್ ಭಾವದಲ್ಲಿ ಇರಬೇಕು ಅಂತಿರ್ತಕ್ಕಂಥ ಮುಖ್ಯ. ಆ ಭಗವದ್ ಭಾವ ಅಂತಿರ್ತಕ್ಕಂಥದ್ದು ಅವನ ಶರೀರದ ಶರೀರದಲ್ಲಿ ಓತಪ್ರೋತವಾಗಿ ಇರ್ಬೇಕಾಗತ್ತೆ. ವೈಬ್ರೇಷನ್ ವೈಬ್ರೇಷನ್ ಅಂತ ಒಂದು ಮಾತಿದೆ, ಸ್ಪಂದನ. ಒಬ್ಬ ದುಷ್ಟನ ಜೊತೆ ಸುಮ್ಮನೆ ಇಲ್ಲಿ ಎನ್ನುವಂತ ಮುನ್ಸೂಚನೆ ಹಾಗೆ ಅನುಭವ. ಅಥ ಒಬ್ಬ ಸಜ್ಜನ ಜೊತೆ ಸುಮ್ಮನೆ ಇರಿ, ಏನೋ ಒಂದು ಮಲ್ಲಿಗೆ ಹೂವಿನ ಜೊತೆಯಲ್ಲಿ ಇದ್ದಂತೆ ಅನುಭವ. ಎಳೆಯ ಮಕ್ಕಳ ಜೊತೆಯಲ್ಲಿ ಇರಿ, ಎಂತ ಅನುಭವ ಆಗುತ್ತೆ ನೋಡಿ. ಆಮೇಲೆ ರೋಗಿಯ ಜೊತೆಯಲ್ಲಿರಿ, ಯಾವ ಬಗೆಯ ಅನುಭವ ಆಗುತ್ತೆ ನೋಡಿ. ಆಮೇಲೆ ಕಿವಿ ಬರೀತಕ್ಕಂಥ ಬದುಕಿನ ಜೊತೆಯಲ್ಲಿರಿ, ಎಲ್ಲ ಬದುಕರು ಆಗಿರೋದಿಲ್ಲ, ಹೇಳಿದ್ದೇ ಹೇಳ್ತಕ್ಕಂಥ ಬದುಕರು ಕೆಲವರೆಲ್ಲ ಇರ್ತಾರೆ. ಅದು ಮತ್ತೊಂದು ಮತ್ತೆ ಮತ್ತೆ ಬರಿತಾ ಇರ್ತಾರಲ್ಲ, ಅವ್ರ ಜೊತೆ ಇರಿ, ಆಗ ಗೊತ್ತಾಗುತ್ತೆ. ವೈಬ್ರೇಷನ್ ಅಂತಂದ್ರೆ ಅದೇನೆ ಸ್ಪಂದನ. ಅದರಿಂದ ಒಳ್ಳೊಳ್ಳೆಯ ಸಾಧುಗಳನ್ನು ಪತ್ತೆ ಹಚ್ಚಿ ಇಟ್ಕೊಂಡಿರ್ಬೇಕು, ಅವರ ಸಂಪರ್ಕದಿಂದ ಶಾಂತಿಯನ್ನು ಅನುಭವಿಸ್ಬೇಕು. ಬಳಿಕ ಹೇಳ್ತಾರೆ ಮೊಸಳೆ ಬಹಳ ಹೊತ್ತಿನವರೆಗೆ ನೀರನ್ನು ಬೀರುತ್ತೆ, ಒಮ್ಮೊಮ್ಮೆ ನೀರನ್ನು ಮೇಲಕ್ಕೆ ಬರುತ್ತೆ ಉಸಿರಾಡೋದಕ್ಕೆ. ಆಗ ದೊಡ್ಡ ಉಸಿರನ್ನು ಬಿಟ್ಟು ಅನ್ನತ್ತೆ ಸದ್ಯ ಬದುಕಿದ್ರಪ್ಪ ಅಂತ. ನೀರೊಳಗೆ ಇರುತ್ತೆ ಮೊಸಳೆ, ಮತ್ತೆ ಮತ್ತೆ ಉಸಿರಿಗಾಗಿ ಮೇಲೆ ಬರುತ್ತೆ ಅಂತ ಹೇಳಿದಾಗೆ ಸಂಸಾರದಲ್ಲೇ ಇರುತ್ತಾರೆ ಜನ, ಮಧ್ಯೆ ಮಧ್ಯೆ ಸಾಧು ದೃಷ್ಟಿ ಮಾಡಿಕೊಂಡು ಆಗಾಗ ಹೊಸ ಉಸಿರನ್ನು ಪಡ್ಕೊಂಡು ಹೋಗ್ಬೇಕು ಅಂತ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ಆಗ ನಟ ಹೇಳ್ತಾನೆ ಮಹಾಶಯರೇ, ನೀವು ಭೋಗದ ವಿಷಯವಾಗಿ ಹೇಳಿದ್ರಲ್ಲ, ಅದು ಖಂಡಿತ ಸತ್ಯ. ಭೋಗದ ವಿಷಯವಾಗಿ ಏನ್ ಹೇಳಿದ್ರು, ಭೋಗ ಆದ್ರೆ ಬೇಗ ಅಂತ ಹೇಳಿದ್ರಲ್ಲ, ಅದು ಖಂಡಿತ ಸತ್ಯ ಅಂತ ಹೇಳ್ತಾ ಇದ್ದಾನೆ ಅವನು. ಅವನೇನು ಹೇಳೋದು, ನಮ್ಮನ್ನೆಲ್ಲ ಕೇಳಿದ್ರೆ ನಾವು ಹೇಳೋದಿಲ್ಲ ಹೇಳಿ, ಅವನು ಅವನಂತೂ ಹೇಳ ಖಂಡಿತ ಸತ್ಯ. ಭಗವಂತನನ್ನ ಭೋಗ ಸುಖಕ್ಕಾಗಿ ಪ್ರಾರ್ಥನೆ ಮಾಡಿದ್ದೆ, ಆದ್ರೆ ನಟ ಹೇಳ್ತಕ್ಕಂಥ ಮಾತಿದು, ಭಗವಂತನನ್ನ ಭೋಗ ಸುಖಕ್ಕಾಗಿ ಪ್ರಾರ್ಥನೆ ಮಾಡಿದ್ದೆ ಆದ್ರೆ ಕೊನೆಗೆ ಅನೇಕ ವಿಪತ್ತುಗಳಿಗೆ ಒಡೆದಾಗಬೇಕಾಗುತ್ತೆ. ಮನಸ್ಸಿನಲ್ಲಿ ಎಷ್ಟೊಂದು ವಿಧದ ಕಾಮನೆ ವಾಸನೆ ಉಂಟಾಗುತ್ತವೆ, ಆದರೆ ಅವುಗಳಲ್ಲಿ ಎಲ್ಲವೂ ಶ್ರೇಯಸ್ಕರವಾದದ್ದೇನಲ್ಲ. ಭಗವಂತ ಕಲ್ಪತರು, ಆದ್ರನ್ನ ಏನು ಕೇಳಿದ್ರು ಅದು ದೊರೆತು ಬಿಡುತ್ತೆ. ಒಬ್ಬನಿಗೆ ಭಾವನೆ ಬಂತು ಭಗವಂತ ಕಲ್ಪತರು ತಾನೆ, ಹಾಗಾದ್ರೆ ನೋಡೋಣ ಈಗ ಹುಲಿ ಬರ್ತೀಯ ಅಂತ ಅಂತ ಹುಲಿಯ ಚಿಂತನೆ ಮಾಡಿದೊಡನೆಯೇ ಹುಲಿ ಬಂದರೆ ಬಿಟ್ಟು ಆತನ ತಿಂದರೆ ಬಿಟ್ಟು ಅಂತ ಶ್ರೀರಾಮಕೃಷ್ಣ ಹೇಳಿದ ಕಥೆಯನ್ನ ಈ ನಟ ಅವರಿಗೆ ಒಪ್ಪಿಸಿದ. ಕಲ್ಪಿಸಲು ಪರಮಾತ್ಮ ಕಲ್ಪಿಸಿದ್ರೆಲ್ಲ ಕೊಡ್ತಕ್ಕಂಥವನು ಅಂತ ಅರ್ಥ. ಕಾಮಧೇನು ಪರಮಾತ್ಮ ಕರೆದದ್ದನ್ನೆಲ್ಲ ಪಡೆಯತಕ್ಕಂಥ, ಕರೆದ ಕರೆದು ಪಡ್ಕೊಳ್ಬಹುದಾದಂತಹ. ಅದೇ ಏನನ್ನು ನಾವು ಪಡ್ಕೊಳ್ತೇವೆ, ನಾವು ಈ ಪ್ರಪಂಚದ ಯಾವುದೇ ವಸ್ತುವನ್ನು ಪಡ್ಕೊಳ್ಳಿ, ಹೆಣ್ಣು ಹೊನ್ನು ಹಣ್ಣು ಮೂರೇ ತನೆ ಅದಕ್ಕೆ ದೊಡ್ಡ ಯಾವುದಿದೆ ಈ ಜಗತ್ತಲ್ಲಿ, ಹೆಣ್ಣು ಅಂತಂದ್ರೆ ಹೆಣ್ಣೆ ಅಲ್ಲ ಹೆಣ್ಣು ಕಣ್ಣು ಇಟ್ಕೊಂಡಿದ್ದೀನಿ. ಅದನ್ನೇನಾದರೂ ಬೇಕು ಅಂತ ಅಪೇಕ್ಷೆ ಪಟ್ಟು ಪರಮಾತ್ಮನಿಂದಲೇ ಪಡ್ಕೊಳ್ಳಿ, ದುಃಖ ಮಾತ್ರ ತಪ್ಪಿದ್ದಲ್ಲ ಅಂತ ಮಾತನ್ನ ಇಲ್ಲಿ ನಟ ಹೇಳ್ತಾ ಇದ್ದಾನೆ. ನಟ ಭಗವಂತನಿಂದಲೇ ಪಡ್ಕೊಂಡ್ರು ಕೂಡ ಯಾವುದು ಈ ಹೆಣ್ಣು ಹೊನ್ನು ಮಣ್ಣನ್ನ ಸುಖ ಮಾತ್ರ ಸ್ವಪ್ನ. ಅದ್ರ ಜೊತೆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ತಾಪತ್ರಗಳೆಲ್ಲ ಬರಲೇಬೇಕು. ಅಷ್ಟ್ಯಾ ಕಟ್ತೀರಿ, ಮನೆಯಲ್ಲಿಟ್ಟು ಸನ್ಯಾಸಿ ಮಠ ಕಟ್ಕೊಳ್ತಾರೆ, ಆಮೇಲೆ ಆ ಮಠ ಎಷ್ಟು ಮಠಗಳಲ್ಲಿ ಸನ್ಯಾಸಿಗಳು ಒದ್ದಾಟ ಇರುತ್ತೇನೋ ಆಶ್ಚರ್ಯವಾಗುತ್ತೆ. ನಾನು ಏನಂದ್ರೆ ಸನ್ಯಾಸ ಧರ್ಮದ ಪರಮ ಚರಮ ಸ್ಥಿತಿ ಯಾವುದಪ್ಪ ಅಂದ್ರೆ ಅಲತ್ ನಿರಂಜನ್ ಆಗಿ ಒಬ್ಬನೇ ಇರುವಂತಹದ್ದು. ಕೃತಯುಗದಲ್ಲಿ ಸನ್ಯಾಸಿಗಳು ಹಾಗಿದ್ದಿದ್ರು ಅಂತ ಮಾತು ಬರುತ್ತೆ. ಶಂಕರಾಚಾರ್ಯರು ಬಂದು ಮಠ ಸಂಸ್ಥಾಪನೆ ಮಾಡಿದರು, ಅದಕ್ಕಿಂತ ಮೊದಲು ಶುರು ಮಾಡಿದವನು ಬುದ್ಧ. ಹೀಗೆ ಸನ್ಯಾಸಿಗಳ ಸಂಘವೊಂದು ಪ್ರಾರಂಭವಾಯಿತು. ಪ್ರತಿಯೊಂದು ಸಂಘದಲ್ಲೂ ಕೂಡ ಒಂದಲ್ಲ ಒಂದು ತೊಂದರೆ, ಅಲ್ಲಿ ಸಂಸಾರದ ಬೇಗೆ ಈ ಮಠಗಳ ಬೇಗೆ ತಪ್ಪಲೇ ಇಲ್ಲ. ಇದೇನಪ್ಪ ಅಂತ ನಾನು ಬಹಳ ಆಲೋಚನೆ ಮಾಡಿದೆ. ಮಾಡಿ ಮಾಡಿ ಮಾಡಿ ಮಾಡಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಜೇನ ಮೃಗದೋಪಾದಿಯಲ್ಲಿ ಸನ್ಯಾಸಿ ಏಕ್ಲಾ ಚಲೋ ಭಾಯಿ. ಓ ಸನ್ಯಾಸಿ ಘೇಂಡ ಮೃಗದಂತೆ, ಘೇಂಡ ಮೃಗ ಎಂದೆಂದಿಗೂ ಕೂಡ ಗುಂಪು ಆಗಿರ್ತಕ್ಕಂಥದ್ದೇ ಅಲ್ಲ. ಸಂತ ಸಿಂಹವು ಕೂಡ ಹಾಗೇನೆ, ಅದು ಒಂದೊಂದೇ ಸುಮ್ಮನೆ ಹೀಗೆ ಸಂಚಾರ ಮಾಡ್ತಾ ಇರುತ್ತೆ. ಆ ರೀತಿಯಲ್ಲಿ ನೀನು ಸಂಚರಿಸು, ನಿಸ್ಪೃಹನಾಗಿ ನಿರಾಸಕ್ತನಾಗಿ ಅಸಂಗನಾಗಿ ಸುಮ್ಮನೆ ಸಂಚಾರ ಮಾಡ್ತಾ. ಈ ಪ್ರಾರಬ್ಧಮಯವಾದಂತಹ ಶರೀರ ತಿದ್ದು ಹೋಗುವವರೆಗೆ ಸಂಚರಿಸುತ್ತಾ ಇರು, ಅದು ಸನ್ಯಾಸ ಧರ್ಮ. ಏಳು ನೇರೇರೇಳು ಸಾಧುವೆ ಹಾಡು ಚಾಡಿಯ ಹಾಡನ್ನು ಹಾಡಿ ನಿನ್ನೆಚ್ಚರಿಸು ಮಲಗಿಯ ನಮ್ಮ ಈ ತಾಯಿನಾಡನ್ನು. ತಾಯಿನಾಡನ್ನು ಎಚ್ಚರಿಸತಕ್ಕಂಥ ಒಂದು ವಿಶಿಷ್ಟವಾದ ಪವಿತ್ರ ಕಾರ್ಯವನ್ನು ಕೊಡ್ತಾ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಸಂಚರಿಸು ಊರಿಂದೂರಿಗೆ ಅಂತ. ಊರಿಂದೂರಿಗೆ ಸಂಚರಿಸುತ್ತಾ ಅಲ್ಲಲ್ಲಿ ಇರತಕ್ಕಂತಹ ಜನರ ಅಜ್ಞಾನವನ್ನು ಹೋಗಲಾಡಿಸುತ್ತಾ ಎಲ್ಲೆಲ್ಲರೂ ಕೂಡ ದೀಪಕಿಯಾಗಿ ಸಂಚರಿಸುತ್ತಾ ಇರು ಅಂತ ಅನ್ನೋ ಮಾತನ್ನ ಹೇಳ್ತಾರೆ. ಯಾತಕ ಮಾತ್ರ ಹೇಳಿದೆ ಅಂತ ಹೇಳಿದ್ರೆ, ಸಂಕಲ್ಪ ಆಸೆ ಇಂಥದ್ದೊಂದು ಬೇಕು ಅಂತ ನಾವು ಪರಮಾತ್ಮನನ್ನೇ ಕೇಳಿಕೊಂಡ್ರು ಕೂಡ ಸಂಕಟ ತಪ್ಪಿದ್ದಲ್ಲ ಅಂತ ಆ ಶ್ರೀರಾಮಿಕ ಮಾತನ್ನೇ ನಟ ಹೇಳಿ ಆ ನಟ ಪುನರಾವರ್ತನೆ ಮಾಡಿದ್ನಲ್ಲ ಅದಕ್ಕೆ ಅಕ್ಕಿ ಹೇಳ್ತಾ ಇದ್ದೀನಿ. ಶ್ರೀರಾಮಕೃಷ್ಣ ಹೇಳ್ತಾರೆ, ಹೌದು ನಿಜ, ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಹೊಲಿ ಬರುತ್ತೆ ಅಂತ, ಹೊಲಿ ಬರುತ್ತೆ ಅಂತ ಜ್ಞಾಪಕ ಇಟ್ಕೊಳ್ಬೇಕು. ಹೊಲಿ ಬರುತ್ತೆ ಅಂತ ಜ್ಞಾಪಕ ಇಟ್ಕೊಳ್ಬೇಕು. ನಾನು ಇನ್ನೇನ್ ತಾನೇ ಹೇಳಿ, ಭಗವಂತನ ಕಡೆಗೆ ಮನುಷ್ಯರು, ಆತನ ಎಲ್ಲಿಗೂ ಮರಿಬೇಡ. ಸರಳ ಹೃದಯದಿಂದ ಆತನನ್ನು ಕರೆದ್ರೆ ಆತ ತನ್ನ ದರ್ಶನವನ್ನ ಕೊಟ್ಟೇ ಕೊಡ್ತಾನೆ. ಒಂದು ವಿಷಯ, ನಾಟಕದ ಕೊನೆಯಲ್ಲಿ ಏನಾದರೂ ಭಗವಂತನ ವಿಷಯವಾಗಿ ಹಾಡಿ ಅದನ್ನ ಮನೆ ಮಾಡ. ಹಾಗೆ ಮಾಡಿದ್ದೆ ಆದ್ರೆ ನಟರು, ಹಾಡುವವರು, ಪ್ರೇಕ್ಷಕರು ಎಲ್ಲರೂ ಭಗವತ್ ಚಿಂತನೆ ಮಾಡ್ತಾ ಮಾಡ್ತಾ ಮನೆಗೆ ಹಿಂದಿರ್ತಾರೆ ಅಂತ ಆ ನಟನಿಗೆ ಒಂದು ಹೊಸ ಸಲಹೆ ಕೊಡ್ತಾ ಇದ್ದಾರೆ. ನಾಟಕದ ಅಂತ್ಯದಲ್ಲಿ ಮಂಗಳ ಭಗವಂತ ಮಂಗಳಮಯನಾದಂತಹ ಭಗವಂತನ ನಾಮಸ್ಮರಣೆ ಮಾಡಿ ಒಂದು ಹಾಡನ್ನು ಹೇಳಿ ಕಳಿಸ್ಕೊಡು ಅಂತ ಹೇಳ್ತಾ ಇದ್ದಾರೆ. ಎಂತ ಅದ್ಭುತವಾದಂತಹ ಸಲಹೆ ನೋಡಿ, ಯಾತಕ್ಕಂತೆ ನಾಟಕ ಪೂರ್ತಿ ನೋಡಿ ಮನೆಗೆ ಹೋಗುವ ಹೊತ್ತಿಗೆ ಭಗವತ್ ಚಿಂತನೆಯಲ್ಲೇ ಮನೆಗೆ ಹೋಗ್ಬಿಟ್ಟಂತೆ. ಅವರು ನಟ ಪರಮಾತ್ಮರಿಗೆ ನಮಸ್ಕರಿಸಿ ಹೊರಟೋದ. ಈಗ ಇಬ್ಬರು ಭಕ್ತರು ಕೊಠಡಿಯನ್ನು ಪ್ರವೇಶಿಸಿ ಪರಮಾಂಸರಿಗೆ ಪ್ರಣಾಮ ಮಾಡ್ತಾ ಇದ್ದಾರೆ. ಉಪವಾಸದಿಂದ ಇದ್ದುಕೊಂಡು ಪರಮಾಂಸರ ದರ್ಶನ ಮಾಡೋದಕ್ಕೆ ಬಂದಿದ್ದಾರೆ. ಅವರಿಬ್ಬರು ಅತ್ತಿಗೆ ನಾದಿನಿಯರು, ಇಬ್ಬರು ಸಹೋದರರ ಪತ್ನಿಯರು. ವಯಸ್ಸು 22-23 ಇರಬೇಕು. ಇಬ್ಬರು ಮಕ್ಕಳ ತಾಯಿಯರಾಗಿದ್ದಾರೆ. ತಲೆಗೆ ಮುಸ್ಕ ಹಾಕೊಂಡಿದ್ದಾರೆ. ತಲೆಗೆ ಮುಸ್ಕ ಹಾಕೊಂಡಿದ್ದಾರೆ ಬಂಗಾಳ ಸಂಪ್ರದಾಯ ನೆನಪಿಟ್ಕೊಳ್ಳಿ, ಮದುವೆಯಲ್ಲ ಈ ಕಡೆ ಮದುವೆ ಮಾತ್ರ ಹಾಕೊಳ್ಳುವಂತ ಅಲ್ಲ, ಹಾಗಲ್ಲ, ಎಲ್ಲರೂ ಕೂಡ ಹಾಕೊಳ್ಬೇಕು. ದೋಷ ಅರ್ಧ ದೋಷ, ತಲೆಗೆ ಮುಸ್ಕ ಹಾಕೊಂಡಿದ್ದಾರೆ ಅಂತ ಮಾತಮಾಷೆ ಹೇಳಿ ಬಳಿಕ ಶ್ರೀರಾಮಕೃಷ್ಣರು ಭಕ್ತಿಯರಿಗೆ ಹೇಳ್ತಾ ಇದ್ದಾರಂತೆ, ನೋಡಿ ನೀವು ಶಿವಪೂಜೆ ಮಾಡಿ. ಪೂಜೆಯನ್ನು ಹೇಗೆ ಮಾಡೋದು ಅಂತಂದ್ರೆ, ನಿತ್ಯ ಕರ್ಮ ಅಂತ ಹೆಸರನ್ನು ಪುಸ್ತಕ ಇದೆ, ಅದನ್ನು ಅನುಸರಿಸಿ ಮಾಡಿ. ಭಗವಂತನ ಪೂಜೆ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗ್ತಕ್ಕಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳೋದಕ್ಕೆ ಬಹಳ ಸಮಯ ಹಿಡಿಯುತ್ತೆ. ಹೂವು ಕುಯ್ಯೋದು, ಚಂದನ ತಯಾರಿಸ್ಕೊಳ್ಳೋದು, ಪೂಜಾ ಸಾಮಗ್ರಿಗಳನ್ನ ಬೆಳಗಿಕೊಳ್ಳೋದು, ನೈವೇದ್ಯಕ್ಕೆ ಸಿದ್ಧತೆ ಮಾಡಿಕೊಳ್ಳೋದು, ಇದೇ ಮೊದಲಾದ ಕೆಲಸಗಳನ್ನ ಮಾಡಿಕೊಳ್ಬೇಕಾಗತ್ತೆ. ಆದರೆ ಹಾಗೆ ಮಾಡುವಾಗಲೆಲ್ಲ ಮನಸ್ಸು ಭಗವಂತನ ಕಡೆಗೇ ಹಿಡಿಯುತ್ತಿರುತ್ತೆ. ಏನ ಬುದ್ಧಿ, ಕೋಪ, ದ್ವೇಷ ಇದೆಲ್ಲ ತೊಲಗಿ ಹೋಗುತ್ತದೆ. ನೀವಿಬ್ರು ಮಾತುಕತೆಗಳಲ್ಲಿ ಆಡುವಾಗ ಭಗವಂತನ ವಿಷಯವಾಗಿ ಮಾತಾಡ್ಬಿಡಿ. ಭಕ್ತರಿಗೆ ಶ್ರೀರಾಮಕೃಷ್ಣ ಕೊಟ್ಟಂತ ತಲೆ ಶಿವಪೂಜೆ, ಅವ್ರು ಶಿವಭಕ್ತರು ಅಂತ ಕಾಣುತ್ತೆ, ಅದಕ್ಕೋಸ್ಕರ ಶಿವಪೂಜೆ ಮಾಡಿ ಅಂತ ಹೇಳಿದ್ರು. ಕೃಷ್ಣ ಭಕ್ತಿಯರಾಗಿದ್ರೆ ಕೃಷ್ಣ ಪೂಜೆ ಮಾಡಿ ಅಂತ ಹೇಳ್ತಿದ್ರು, ರಾಮ ಭಕ್ತಿಯರಾಗಿದ್ರೆ ರಾಮ ಪೂಜೆ ಮಾಡಿ ಅಂತ ಹೇಳ್ತಿದ್ರು. ಇಲ್ಲಿ ಅವ್ರು ಶಿವಭಕ್ತರು ಆ ಕಡೆ ಶಾಸ್ತ್ರರು ಇರ್ತಾರೆ, ವಿಶೇಷವಾಗಿ ಶೈವರು ಶಾಸ್ತ್ರರು. ಆದ್ರೆ ಏನ್ ಹೇಳ್ತಿದ್ದಾರೆ, ಪೂಜೆ ಬಗೆಬಗೆಯ ಕಾರ್ಯದಿಂದ ಕೂಡಿದಂತಹದ್ದು. ಹೂ ಕಳೆಯೋದ್ರಿಂದ ಹಿಡಿದು ಪಾತ್ರೆ ಬೆಳ್ಕೊಳ್ಳೋದ್ರಿಂದ ಹಿಡಿದು ನೈವೇದ್ಯ ಮಾಡೋದ್ರಿಂದ ಹಿಡಿದು ಹಲವಾರು ಕಾರ್ಯಕಲಾಪದಿಂದ ಕೂಡಿದ್ದು ಈ ಪೂಜೆ. ಆದ್ರೆ ಅದರಿಂದ ಎಷ್ಟು ಲಾಭವಿದೆ ಅಂತಂದ್ರೆ, ಮನಸ್ಸು ಭಗವಂತನ ಕಡೆ ಹೋಗುತ್ತೆ ಅಂತ. ಉಪಯೋಗ ಇದು ಭಗವಂತನಿಗೋಸ್ಕರ, ಇದು ಒಳ್ಳೆ ಹೂವೇ ಆಗ್ಬೇಕು, ಸಾಮಾನ್ಯ ಹೂಗಳನ್ನೆಲ್ಲ ಆ ಕಡೆ ಅಷ್ಟು ಬಿಡ್ಬೇಕು, ನಮ್ಮ ದೇವರು ನಮ್ಮ ದೇವರು ಬಹಳ ಒಳ್ಳೆ ಹೂವೇ ಆಗ್ಬೇಕು, ಈ ರೀತಿ ನಮ್ಮ ದೇವರು ಅಂತ ಒಂದು ಭಾವ ಅಲ್ಲಿ ಇರುತ್ತೆ. ಈಗ ಎಲ್ಲ ಕಾರ್ಯಗಳ ಮೂಲಕ ಕೂಡ ಆ ಭಗವದ್ ಭಾವ ಇರುತ್ತೆ ಅಂತ ಮಾತು ನೀವು ಹೇಳ್ತಾ ಇದ್ದಾರೆ. ಬಳಿಕ ಹೇಳ್ತಾರೆ, ಹೀನ ಬುದ್ಧಿ, ಕೋಪ, ದ್ವೇಷ ಇವೆಲ್ಲ ತೊಲಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಶಮುಖಿ ಸಚಿವ ಸೊಳ್ಳು ಅಂತದನ್ನ ವರ್ಷಗಟ್ಟಲೆ ಪೂಜೆ ಮಾಡುವವರಿಂದ ನಾವು ಕೇಳಿಕೊಳ್ಬೇಕು. ಬಳಿಕ ಹೇಳ್ತಾರೆ, ಮುಖ್ಯವಾಗಿ ಮಾಡಬೇಕಾದ ಅಂತಂದ್ರೆ, ಯಾರಾದರೂ ಮಾಡಿ ಮನಸ್ಸನ್ನ ಭಗವಂತನ ಕಡೆಗೆ ತಿರುಗಿಸ್ಬೇಕು. ಒಂಪಿಯೂ ಆತನನ್ನ ಮರಿಬಾರದು. ಅದು ತೈಲ ಧಾರೆಯಂತೆ ಅವಿಚ್ಛಿನ್ನವಾಗಿರಬೇಕು. ತೈಲಧಾರೆ ಮಾತಾಡಿದ್ರು, ಯೋಗದ ಮಾತಿದ್ರು, ಧ್ಯಾನದ ಮಾತು ಇದು. ಧ್ಯಾನ ಅಂತಂದ್ರೆ ಹೇಗೆ ಮನಸ್ಸು ಒಂದು ಪಾತ್ರೆಯಿಂದ ತೈಲವನ್ನು ಇನ್ನೊಂದು ಪಾತ್ರೆಗೆ ಸುರಿಯುವಾಗ ಹೇಗೆ ಅವಿಚ್ಛಿನ್ನವಾಗಿ ಹರಿದು ಬರುತ್ತೋ ಅದೇ ರೀತಿಯಲ್ಲಿ ಮನಸ್ಸು ಭಗವಂತನಿಗೆ ಹರಿದ್ರೆ ಅದು ಧ್ಯಾನ ಅಂತ. ಇಲ್ಲಿ ಭಗವಂತನ ಸ್ಮರಣೀಯೇ ಧ್ಯಾನ ಅದ್ರ ಹೇಳ್ತಾ ಇದ್ದಾರೆ. ಹೇಗಿರ್ಬೇಕಂತೆ ತೈಲಧಾರಿಯಂತೆ ಅವಿಚ್ಛಿನ್ನವಾಗಿರ್ಬೇಕು, ತುಂಡು ತುಂಡಾಗಬಾರದು. ಒಂದು ಇಟ್ಟಿಗೆಯನ್ನೇ ಆಗಲಿ ಒಂದು ಕಲ್ಲನ್ನೇ ಆಗಲಿ ಅದೇ ಭಗವಂತ ಅಂತ ಭಾವಿಸಿ ಶ್ರದ್ಧಾಭಕ್ತಿಯಿಂದ ಪೂಜಿಸುವುದಾದ್ರೆ ಅದರಿಂದಲೇ ಭಗವಂತನ ಕೃಪೆಯಿಂದ ಆತನ ದರ್ಶನ ದೊರೆತು ಬಿಡುತ್ತೆ. ಇಟ್ಟಿಗೆ ಸಾಕಂತೆ ಇಟ್ಟಿಗೆ, ಅದಕ್ಕೆ ಪಾಂಡುರಂಗ ಅಲ್ಲಿ ಇಟ್ಟಿಗೆ ನಾನು ನಿಂತಿದ್ದು ನನ್ನ ಸಾಕು ಇಷ್ಟೇ ಸಾಕು ಅಂತ. ಇಟ್ಟಿಗೆ ಸಾಕು ಶ್ರೀರಾಮಚಂದ್ರ ಇಟ್ಟಿಗೆ ಇಟ್ಕೊಂಡು ಪೂಜೆ ಮಾಡಬಹುದಂತೆ. ಆ ವಿಗ್ರಹ ಆಗಬೇಕು, ಈ ವಿಗ್ರಹ ಆಗಬೇಕು, ವಿಗ್ರಹ ಸಲ್ತಾ ಇರಬೇಕು, ಅದು ಬಗ್ಗೆ ಬಗ್ಗೆ ಅಲಂಕಾರ ಇಟ್ಟಿಗೆ ಅಲಂಕಾರ ಮಾಡಿ ಹೂ ಹಾಕಿದ್ರೆ ಸಾಕು, ಒಳ್ಳೆ ಹೂ ಹಾಕಿ ಯಾಕೆ ದೇವರು ಮಾಡಿದ್ರು ಒಂದು ಕಲ್ಲು ಒಂದು ಇಟ್ಟಿಗೆ ಇಟ್ಕೊಂಡು ಪೂಜೆ ಮಾಡಿ ಭಗವಂತನ ಸಾಕ್ಷಾತ್ಕಾರ ಮಾಡಬಹುದು ಅಂತ ಹೇಳ್ಕೊಡ್ತಾ ಇದ್ದಾರೆ. ಇದನ್ನ ಕನಿಷ್ಠ ಪಕ್ಷ ಬಂದವರಾದ್ರೂ ಮರಿಬಹುದು, ಮರಿ ಇಲ್ಲಿ ಬಂದವರಾದ್ರೂ ಮರಿಬಾರ್ದಪ್ಪ. ಇಂತಹ ಅದ್ಭುತವಾದ ಮಾತನ್ನು ನಾವೆಲ್ಲೂ ಕಳೆದು ಸಾಧ್ಯವೇ, ಎಲ್ಲೂ ಸಾಧ್ಯವೇ. ಆದ್ರಿಂದ ಯಾವುದೇ ಬದಿಯಿಂದ ಮನುಷ್ಯರು ಪೂಜೆ ಮಾಡಲಿ ಅಲ್ಲಿ ನಾವು ಅವರ ಶ್ರದ್ಧೆಯನ್ನು ನಾವು ಗುರುತಿಸಬೇಕು. ಅಲ್ಲಿ ಅಲಂಕಾರ ಚೆನ್ನಾಗಿಲ್ಲ, ದೇವರ ವಿಗ್ರಹ ಚೆನ್ನಾಗಿಲ್ಲ, ಈ ದೇವರು ಚೆನ್ನಾಗಿಲ್ಲ, ಆ ದೇವರು ಚೆನ್ನಾಗಿಲ್ಲ, ಅಲ್ಲಿ ಗಲೀಜು, ಇಲ್ಲಿ ಹೇಗಿದೆ, ಇಲ್ಲಿ ಹೇಗಿದೆ, ಏನು ಏನು ನೋಡ್ಕೊಳ್ಬಾರ್ದು. ನಾವು ಕೇವಲ ಅಲ್ಲಿರ್ತಕ್ಕಂಥ ಶ್ರದ್ಧೆಯಿಂದ ಮಾತ್ರ ಗುರುತಿಸಬೇಕು, ಗಮನಿಸಬೇಕು ಅಂತನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಕಲ್ತ್ಕೊಳ್ಬೇಕು. ಬಳಿಕ ಹೇಳ್ತಾರೆ ಆ ಭಕ್ತಿಯರಿಗೆ ಈ ತಾನೆ ಹೇಳಿದ್ನಲ್ಲ ಶಿವಪೂಜೆಯ ವಿಷಯವಾಗಿ ಇವನ್ನೆಲ್ಲ ಮಾಡಬೇಕು, ನನಗೆ ಹೇಳಿದ್ನಲ್ಲ ಅದನ್ನ ಮಾಡಬೇಕು. ಒಮ್ಮೆ ಮನಸ್ಸು ಪರಿಪಕ್ವವಾಯಿತು ಅಂತಂದ್ರೆ ಬಳಿಕ ಹೆಚ್ಚು ಕಾಲ ಪೂಜೆ ಪುರಸ್ಕಾರದಿಂದ ಮಾಡಬೇಕಾಗೋದಿಲ್ಲ. ಆಗ ಯಾವಾಗಲೂ ಮನಸ್ಸು ಯೋಗ ಮುಖವಾಗಿರುತ್ತೆ, ಸರ್ವದಾ ಸ್ಮರಣ ಮನನ ನಡೆದುಕೊಂಡೇ ಹೋಗ್ತಿರುತ್ತೆ, ಮನಸ್ಸಲ್ಲಿ ಆ ಭಗವದ್ ಭಾವನೆಯೇ ಇರುತ್ತೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಆಗ ಅದಕ್ಕೆ ಹೇಳ್ತಾರೆ ನಮಗೇನಾದ್ರೂ ಸ್ವಲ್ಪ ಉಪದೇಶ ಕೊಡೋದಿಲ್ವೇ ಅಂತ. ಉಪದೇಶ ಅಂತಂದ್ರೆ ಇಲ್ಲಿ ಇಲ್ಲಿವರೆಗೂ ಕೊಟ್ಟಿದ್ದ ಉಪದೇಶ ಅಂದ್ರೆ ಆ ಉಪದೇಶ ಅಲ್ಲ, ಮಂತ್ರೋಪದೇಶದ ಮಾತ್ರ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ ನಾನು ಯಾರಿಗೂ ಮಂತ್ರೋಪದೇಶ ಮಾಡ್ತಾ ಇಲ್ಲ, ಮಂತ್ರೋಪದೇಶ ಮಾಡಿದ್ದೆ ಆದ್ರೆ ಶಿಷ್ಯನ ಪಾಪಗಳನ್ನೆಲ್ಲ ಹಂಚಿಕೊಳ್ಬೇಕಾಗುತ್ತೆ. ಭಗವತಿ ನನ್ನ ಬಾಲಕನ ಅವಸ್ಥೆಯಲ್ಲಿ ಇಟ್ಟಿದ್ದಾರೆ, ಸದ್ಯಕ್ಕೆ ನೀವು ನಾನು ತಿಳಿಸಿದಂತೆ ಶಿವಪೂಜೆ ಮಾಡಿ ಸಾಕು, ಹಾಗಾದ್ರೆ ಹೀಗೆ ಬರ್ತೀರಿ, ಮುಂದೆ ಭಗವಂತನ ಇಚ್ಛೆಯಂತೆ ಏನಾಗಬೇಕೋ ಅದಾಗುತ್ತೆ. ಸ್ನಾನ ಜಾತ್ರೆಯ ದಿನ ಮತ್ತೆ ನಿಮಗೆ ಬರೋದಕ್ಕೆ ಪ್ರಯತ್ನ ಮಾಡಿ. ಮನೆಯಲ್ಲಿ ಭಗವಂತ ನಾಮ ಮಾಡಬೇಕು ಅಂತನ್ನೋದಾಗಿ ನಾನು ನಿಮಗೆ ತಿಳಿಸಿದ್ದಲ್ಲ, ನೀವು ಹಾಗೆ ಮಾಡ್ತಾ ಇದ್ದೀರೇನೋ ಅಂತ ಹೇಳ್ತಾರೆ. ಹೌದು ಮಾಡ್ತಿದ್ದೇವೆ ಅಂತ ಶ್ರದ್ಧಾವಂತ ಭಕ್ತಿಯನ್ನು ಕಾಣುತ್ತೆ ಹೇಳ್ತಾರೆ, ಪ್ರಯತ್ನ ಮಾಡ್ಕೊಂಡು ಬರ್ತಾ ಇದ್ದಾರಂತೆ. ಇಲ್ಲಿ ಮೊದಲು ಹೇಳಿದ್ರಲ್ಲ ನಾನು ಯಾರಿಗೂ ಮಂತ್ರೋಪದೇಶ ಮಾಡ್ತಿರ್ಲಿಲ್ಲ ಅಂತಂದ್ಬಿಟ್ಟು, ಯಾರಿಗೂ ಮಾಡ್ತಿಲ್ಲ ಅಂದ್ರೆ ಏನಂತ ನರೇಂದ್ರನಿಗೆ ಮಾಡಲಿಲ್ವೇ, ನರೇಂದ್ರ ಅಲ್ಲಿ ಯುವಕರಿಗೆಲ್ಲ ಮಾಡಲಿಲ್ವೆ ಮಂತ್ರೋಪದೇಶ ನೋಡಿದ್ರ. ನಾವು ವಾಕ್ಯವನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಶಬ್ದಾರ್ಥ ಮಾಡ್ಕೋಬಾರ್ದಲ್ಲಿ, ಯಾರಿಗಂದ್ರೆ ಅವರಿಗೆ ಮಾಡ್ತಾ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಕು. ಯಾರಿಗಂದ್ರೆ ಅವ್ರಿಗೆ ಮಾಡಿದ್ರೆ ಆ ಶಿಷ್ಯನ ಭಾವಗಳನ್ನೆಲ್ಲ ಹಂಚ್ಕೊಳ್ಬೇಕಾಗುತ್ತೆ, ಎಷ್ಟೊಂದು ಹಂಚ್ಕೊಳ್ಳೋದು. ಮತ್ತೆ ನನ್ನನ್ನ ಮಗುವಿನ ಉಪಾಧಿಯಲ್ಲಿ ಇಟ್ಟಿದ್ದಾಳೆ ಅಂದ್ರೆ ಜಗನ್ಮಾತೆ ಏನ್ ಹೇಳ್ತಾರೋ ಆ ಪ್ರಕಾರ ಮಾಡ್ಕೊಂಡು ಹೋಗ್ತಕ್ಕಂಥವ್ ನಾನು ಅಂತ ಹೇಳ್ತಾ ಬಳಿಕ ಏನ್ ಹೇಳ್ತಾರೆ ಸದ್ಯಕ್ಕೆ ನೀವು ನಾನು ತಿಳಿಸಿರುವಂತೆ ಶಿವಪೂಜೆ ಮಾಡಿ ಮತ್ತೆ ಆಗಾಗ ಇಲ್ಲಿಗೆ ಬರ್ತೇನೆ. ಮುಂದೆ ಭಗವಂತನ ಇಚ್ಛೆಯಂತೆ ಏನಾಗ್ಬೇಕು ಅದಾಗುತ್ತೆ. ಇಲ್ಲಿದೆ ಸ್ವಾರ್ಥ್ಯ, ಮುಂದೆ ಭಗವಂತನ ಇಚ್ಛೆಯಿಂದ ನಾನು ಪ್ರದೇಶ ಕೊಡ್ತೀನಿ ಅಂತ ಹೇಳ್ತಾ ಪ್ರಿಯ ಅದರದ್ದು ಶಿವಪೂಜೆ ಮಾಡ್ತಾ ಮಾಡ್ತಾ ಮಾಡ್ತಾ ಅವ್ರ ಪಾಪದ ಭಾರ ಅಂತ ಹೇಳ್ತಕ್ಕಂಥ ಎಷ್ಟು ಹೊಟ್ಟೋಗ್ಬಿಟ್ಟಿರುತ್ತೆ. ಆಗ ಈ ಗುರುವಿನ ಬೆಳಿಗ್ಗೆ ಬಂದಾಗ ಮಂತ್ರಿಕೆಯನ್ನು ಕೊಡ್ತಾಗ ಅದು ತತ್ಕಣವೆ ಹಲ ಕೊಡೋದು ಪ್ರಾರಂಭವಾಗುತ್ತೆ. ಅದಕ್ಕೆ ಸುಲಭ ಮಾರ್ಗವನ್ನ ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಅದರಿಂದ ಸಾಧು ವಾಕ್ಯದಲ್ಲಿ ಗುರು ವಾಕ್ಯದಲ್ಲಿ ವಿಶ್ವಾಸ ಇರಬೇಕಾದ್ರೆ ಬಹಳ ಮುಖ್ಯ ಅಂತ. ಶ್ರದ್ಧಾ ಶ್ರದ್ಧಾ ಅಂತಂದ್ರೇನು ಗುರು ವಾಕ್ಯೇಶು ವಿಶ್ವಾಸ ಶ್ರದ್ಧಾ ಅಂತ ಕರೆಯಲಾಗಿದೆ. ಹೇಗೆ ಮಾಡ್ಕೊಂಡು ಬರ್ತಕ್ಕಂಥ ಆಗ ಗುರು ಆ ಶಿಷ್ಯರಿಂದ ಶಿಷ್ಯರಲ್ಲಿ ಏನೇನು ಪರಿವರ್ತನೆ ಎಲ್ಲ ಕಾಲಕ್ರಮದಲ್ಲೇ ಆಗಬೇಕು ಅಂತ ನಿರೀಕ್ಷಿಸುತ್ತಾನೋ ಇರ್ತಾನೋ ಅದೆಲ್ಲ ಅರ್ಥ ಆದಂತಿರುತ್ತೆ. ಪರಿವರ್ತನೆ ಆಧ್ಯಾತ್ಮಿಕ ಶುದ್ಧಿ ಚಿತ್ತ ಶುದ್ಧಿ ಆಧ್ಯಾತ್ಮಿಕ ಶರೀರ ಪಾಪನಾಶ ಕ್ಲೇಶನಾಶ ಸಂಸ್ಕಾರನಾಶ ವಾಸನಾಕ್ಷಯ ಇಂಥವುಗಳೆಲ್ಲ ಆಗ್ತಾ ಇರ್ತವೆ. ಶ್ರೀರಾಮಕೃಷ್ಣ ಹೇಳ್ತಾರೆ ಊಟ ಮಾಡಿ ಬರಬೇಕು. ಹೆಂಗಸರೆಲ್ಲರೂ ಭಗವತಿಯ ಒಂದೊಂದು ರೂಪದಿಂದ ಅವರು ಕಷ್ಟಪಡೋದನ್ನ ನಾನು ನೋಡ್ತಾ ಇದ್ದೇನೆ. ನೀವೆಲ್ಲರೂ ಭಗವತಿಯ ಒಂದೊಂದು ರೂಪ. ಇನ್ ಮುಂದೆ ಊಟ ಮಾಡ್ಕೊಂಡು ಬನ್ನಿ, ಆನಂದದಿಂದಿರಿ. ಮಾತಮಾಷೆಯ ಬರೀತಾನೆ ಹೀಗೆ ಹೇಳಿ ಪರಮಹಂಸರು ರಾಮಲಾಲನಿಗೆ ಸಂಜ್ಞೆ ಮಾಡಿದರು. ಆ ಭಕ್ತಿಯರಿಗೆ ಉಪಾಹಾರ ಕೊಡುವ ಹಾಗೆ ಫಲಹಣ್ಣಿಗೆ ಅರ್ಪಿಸಿದ್ದಂತಹ ಹಣ್ಣು ಹಂಪಲೇ ಮೊದಲಾದವುಗಳ ಪ್ರಸಾದ ಆ ಭಕ್ತಿಯರಿಗೆ ಈಗ ಬರೀತು ಅಂತ ಬರೀತಾನೆ ಮಾತಮಾಷೆ. ಶ್ರೀರಾಮಕೃಷ್ಣರು ಉಪವಾಸ ಮಾಡ್ಕೊಂಡು ಬಂದೇಕೆ, ಅದು ಮಾಡಬೇಡಿ, ಇನ್ಮೇಲೆ ಉಪವಾಸ ಊಟ ಮಾಡ್ಕೊಂಡು ಬನ್ನಿ ಅಂತ ಸುಮ್ಮನಿರ್ಲಿಲ್ಲ. ತಕ್ಷಣ ಒಳಗಡೆ ಇದ್ದಂತಹ ಪ್ರಸಾದವನ್ನು ತರಿಸಿ ತಿನ್ನಿಸ್ತಾರೆ. ಹೆಂಗಸರೆಲ್ಲರೂ ಭಗವತಿಯ ಒಂದೊಂದು ರೂಪವಾದ್ರಿಂದ ಅವರು ಕಷ್ಟಪಡೋದು ನಾನು ನೋಡಲಾರೆ ಅಂತ ಹೇಳಿದ್ರು. ಸ್ವಯಂ ಶ್ರೀರಾಮಕೃಷ್ಣನ ಕಾಳಿ ಎಂದು ಕರೀತಾರೆ ಶ್ರೀಮಾತೆ ಶಾರದಾ ದೇವಿಯವರು. ಅವನ ಕಾಳಿ ಅಂತ ಕೂಡ ಪರಿಗಣಿಸಲಾಗಿದೆ. ಸರ್ವದೇವ ದೇವಿ ಸ್ವರೂಪ ಅಂತ ಕೂಡ ತಿಳಿಯಲಾಗಿದೆ. ಅವರು ಆ ಸ್ತ್ರೀಯರ ಮೇಲೆ ಎಂತಹ ಒಂದು ಭಾವನೆಯನ್ನು ತಾಗಿದ್ದಾರೆ. ಸ್ತ್ರೀಯರೆಲ್ಲ ಯಾಕೆ ಕಷ್ಟಪಡೋದು? ಇಂಥ ಶ್ರೀರಾಮಕೃಷ್ಣ ಪಡೆದಂತಹ ಸ್ತ್ರೀಯರು ಕಷ್ಟಪಡಬೇಕು ಅನ್ನೋ ಮಾತು ಇಲ್ಲಿ ಎಷ್ಟು ಚೆನ್ನಾಗಿ ವ್ಯಕ್ತವಾಗುತ್ತೆ. ಈಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಈಗ ನೀವು ಒಂದು ಸ್ವಲ್ಪ ಉಪಹಾರ ಮಾಡಿದ್ರಿ, ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಯಿತು. ಹೆಂಗಸರು ಉಪವಾಸದಿರೋದನ್ನ ನಾನು ಕಣ್ಣಿನ ನೋಡ್ಲಾರೆ ಅಂತ ಮತ್ತೊಮ್ಮೆ ಹೇಳ್ತಾರೆ. ಈಗ ನನ್ನ ಸಮಾಧಾನ ಆಯಿತು. ಏನ್ ಮಾತು, ಏನ್ ಭಾವನೆ? ಆದ್ರಿಂದ ಯಾರೇ ಭಕ್ತರಾಗಲಿ, ಅವರ ಮನೆಗೆ ಇನ್ನೊಬ್ಬ ಭಕ್ತ ಅಥವಾ ಭಕ್ತಿ ಬಂದ್ರೆ ಬರೀ ಬಟ್ಟೆ ಕಳಿಸ್ತಾರೆ. ಕಿಂಚಿತ್ತಾದರೂ ಪ್ರಸಾದ ಕೊಟ್ಟೆ ಕಳಿಸ್ಬೇಕು. ಆಗ ಶ್ರೀರಾಮಕೃಷ್ಣ ಏನು ಆನಂದ ಆಗುತ್ತೆ, ಏನು ಆನಂದ ಆಗುತ್ತೆ. ನಾನು ಮುಂಚಿನ ಒಂದು ಪುಸ್ತಕ ಬರ್ತೇನೆ, ನನಗೆ ಶ್ರೀರಾಮಕೃಷ್ಣ ಅನ್ನದಾನಾಶ್ರಮ ಅಂತ ಒಂದು ಸಂಸ್ಥಾಪನೆ ಮಾಡಬೇಕು ಅಂತ ಇಚ್ಛೆ ಇದೆ ಅಂತ ಮಾಡೋದಿಲ್ಲ. ಅದಕ್ಕಾದ ಬೇರೆ ಅವನ ಓಡಿಗೆ ಹಾಕೊಂಡು ಅನ್ನದಾನಾಶ್ರಮ ಮಾಡ್ತಾನೆ. ಅದರ ಅರ್ಥ ಏನು ಅಂತಂದ್ರೆ, ಒಳಗಡೆ ವೈಶ್ವಾನನುಭೂತಿಯಾದಂತಹ ಪರಮಾತ್ಮ ಅದನ್ನು ಊಟ ಮಾಡುದು ಆನಂದ ಪಡ್ತಾನೆ. ತತ್ಕ್ಷಣವೇ ಆನಂದ ಪಡ್ತಾನೆ. ಹಾಗೆ ಆನಂದ ಪಡೋದಕ್ಕೆ ಇದೊಂದು ಒಳ್ಳೆ ದಾರಿ. ಮಾಸ್ಟರ್ ಮಾಷೆ ಬರೀತಾನೆ, ಗಂಟೆ ಸಾಯಂಕಾಲ 5 ಪರಮಾತ್ಮರು ಶಿವದೇವಾಲಯಗಳ ಹಂತಗಳ ಮೇಲೆ ಕುಳಿತಿದ್ದಾರೆ ಮೆಟ್ಟಿನ ಮೇಲೆ. ಹತ್ತಿರದಲ್ಲಿ ಅದರ ಸೇನ, ಡಾಕ್ಟರ್ ನಿತಾಯಿ, ಮಾಸ್ಟರ್ ಮಾಷೆಯ ಇವರೇ ಮೊದಲಾದ ಭಕ್ತರು ಕೊಡ್ತಿದ್ದಾರೆ. ಶ್ರೀರಾಮಕೃಷ್ಣ ಭಕ್ತರಿಗೆ ಹೇಳ್ತಾ ಇದ್ದಾರೆ, ನೋಡಿ ನನ್ನ ಸ್ವಭಾವ ಬದಲಾವಣೆ ಹೊಂದ್ತಾ ಇದೆ. ಪರಮಂತ್ರಿ ಈಗ ಏನೋ ಒಂದು ರಹಸ್ಯ ವಿಷಯ ತಿಳಿಸ್ಬೇಕು ಅಂತನ್ನೋದಾಗಿ ಒಂದು ಹಂತ ಕೆಳಗೆ ಕೇಳಿದ್ ಬಂದು ಭಕ್ತರ ಹತ್ರ ಕುಳಿತುಕೊಂಡಿದ್ದಾರೆ. ಆಧ್ಯಾತ್ಮಿಕ ಸ್ಥಳದಿಂದ ಕೆಳಗೆ ಬಂದು ಭಕ್ತರ ಹತ್ರ ಕುಳಿತುಕೊಂಡು ಏನೋ ಒಂದು ರಹಸ್ಯವಾದ ವಿಚಾರವನ್ನು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದಾವೆ ಮತ್ತೆ ಪಡೆದುಕೊಂಡಿದ್ದಾರೆ ಅಂತ ಮಾಸ್ಟರ್ ಮಾಷೆ ಬರೀತಾರೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ನೀವೆಲ್ಲರೂ ಭಕ್ತರು, ನಿಮಗೆ ಇದನ್ನ ತಿಳಿಸೋದಕ್ಕೆ ನನಗೆ ಯಾವ ಸಂಕೋಚವೂ ಇಲ್ಲ. ಈಗ ಕೆಲವು ಕಾಲದಿಂದ ನನಗೆ ಭಗವಂತನ ಚಿನ್ಮಯ ರೂಪ ದರ್ಶನ ಆಗ್ತಾ ಇಲ್ಲ. ಈಗ ಸಾಕಾರ ನರರೂಪದಿಂದ ಆ ಪರಮಾತ್ಮ ಕಾಣಿಸ್ಕೊಡ್ತಿದ್ದಾನೆ. ನನ್ನ ಸ್ವಭಾವ ಭಗವಂತನ ಸ್ವರೂಪ ದರ್ಶನ ಸ್ಪರ್ಶನ ಆಲಿಂಗನ ಮಾಡಿಕೊಳ್ಳೋದೀಗ. ಭಗವಂತ ಈಗ ಹೇಳ್ತಾ ಇದ್ದಾನೆ, ನೀನು ದೇಹದಾರಣೆ ಮಾಡಿದೆಯೇ, ನನ್ನ ಸಾಕಾರ ನರರೂಪದೊಡನೆ ಆನಂದ ಪಡು ಅಂತ. ಚಿನ್ಮಯ ರೂಪ ಕಾಣ್ತಾ ಇದ್ದಂತೆ ನರರೂಪ, ಆ ನರರೂಪದಲ್ಲೇ ಪರಮಾತ್ಮನ ಕಾಣ್ತಾ ಇದ್ದಾರೆ. ಪ್ರತಿಯೊಬ್ಬ ನರನೂ ಕೂಡ ಸಾಕ್ಷಾತ್ ನಾರಾಯಣನಾಗಿ ಕಾಣ್ತಾ ಇದ್ದಾನೆ. ಆ ಬಗೆಯ ಪರಿವರ್ತನೆ ನನ್ನಲ್ಲ ಹೇಳಿ ಎಲ್ಲಿ ಬಂತು ನೋಡಿ, ಮಾತು ಎಲ್ಲಿ ಬಂತಿದು. ಶ್ರೀರಾಮಕೃಷ್ಣ, ಶ್ರೀಮಾತೆ ಶಾರದಾದೇವಿ, ಶ್ರೀ ಸ್ವಾಮಿ ವಿವೇಕಾನಂದರ ಅವತಾರದ ಉದ್ದೇಶ ನನ್ನಲ್ಲಿ ನಾರಾಯಣನನ್ನು ಕಂಡು ಈ ಭೂಮಿಯಲ್ಲೇ ವೈಕುಂಠವನ್ನಾಗಿಸುವಂತಹ ದಿವ್ಯತ್ರಯರ ಆಗಮನದ ಮುಖ್ಯ ಉದ್ದೇಶ ಪರಸ್ಪರರಲ್ಲಿ ನಾರಾಯಣನನ್ನು ಕಾಣಲು, ಅವನಿಗೆ ಇವ ರಾಮ ಇವನಿಗೆ ಅವ ರಾಮ ಆದಂತಹ ಆ ವರ್ಣನೆಯನ್ನು ಪುರಂದರದಾಸರು ಮಾಡಿದ್ದಲ್ಲ ರಾಮನ ವಿಷಯದಲ್ಲಿ, ಆ ಲಂಕೆಯಲ್ಲಿ ಯುದ್ಧದ ಸಂದರ್ಭದಲ್ಲಿ. ಅದೇ ರೀತಿಯಲ್ಲಿ ಈಗ ಮತ್ತೊಮ್ಮೆ ಆಗಬೇಕಾಗಿದೆ ಅಂತ ಶ್ರೀರಾಮಕೃಷ್ಣ ಇಚ್ಛೆ ಪಡ್ತಾ ಇದ್ದಾರೆ. ನಾನು ಆ ರೀತಿಯಲ್ಲಿ ಪ್ರತಿಯೊಬ್ಬನನ್ನು ಕೂಡ ಸಾಕ್ಷಾತ್ ನಾರಾಯಣನಾಗಿ ಕಾಣ್ತಾ ಇದ್ದಾನೆ, ಕಾಣ್ತಾ ಇದ್ದೇನೆ. ನರರೂಪಿಯಾಗಿ ಅದೇ ನಾರಾಯಣ ಬಂದಿರತಕ್ಕಂತ ಅದನ್ನು ಕಾಣ್ತಾ ಇದ್ದೇನೆ. ಪರಮಾತ್ಮನೇ ಹೇಳ್ತಾ ಇದ್ದಾನೆ, ಈಗ ನೀನು ದೇಹಧಾರಣೆ ಮಾಡಿದ್ದೀಯೇ, ನನ್ನ ಸಾಕಾರವಾದಂತಹ ನರರೂಪದೊಡನೆ ಆನಂದ ಪಡು, ಮನುಷ್ಯರೊಡನೆ ಮಾತನಾಡಿದಾಗ ಆನಂದ. ಯಾಕೆ ಒಂದು ನಾರಾಯಣ ಇದನ್ನು ಒಮ್ಮೆಲೆ ನೀನೆಲ್ಲ ಅಭ್ಯಾಸ ಮಾಡೋದು ಸಾಧ್ಯವಿಲ್ಲ. ಯಾರಿದ್ರೆ ಅವರೊಡನೆ ನಾರಾಯಣ ಅಂತ ಅಂದ್ಕೊಂಡು ಹೋಗಿ ಓಂ ನೋಡ್ಕೊಂಡು ಬರಬೇಡಿ ದಯವಿಟ್ಟು. ಅವ್ರು ಹೇಳಿದ್ದಲ್ಲ ಶ್ರೀರಾಮಕೃಷ್ಣ ಆ ಕತೆ ಹೇಳ್ತಾರೆ, ಒಬ್ಬ ಗುರುಕುಲ ಹಲವು ಶಿಷ್ಯನಿಗೆ ನಾರಾಯಣನ ಬಗ್ಗೆ ತಿಳಿಸಿ ಅವನು ಸಮೀಪನ ತಗೊಂಡು ಬರೋಕ್ಕೆ ಶಿಷ್ಯರೆಲ್ಲ ಹೋದಾಗ ವಾಪಸ್ ಬರುವಾಗ ಒಂದು ಹೆಚ್ಚು ಹಿಡಿದಂತಹ ಅಮರ್ತೇರಂತ ಅನಿಸಿ ಇವಾಗ ಗುರುಗಳು ಹೇಳಿದ ವಾಕ್ಯ ತೆಗೆದುಕೊಂಡು ಆ ಹುಚ್ಚು ಹಿಡಿದಂತಹ ಆನೆಯನ್ನೇ ನಾರಾಯಣ ಅಂತ ಭಾವಿಸಿ ಪ್ರಾರ್ಥನೆ ಮಾಡಿ ಆ ನಾನೆ ಬಂದು ಇವನನ್ನು ಎತ್ತು ಇವನು ಮೂರ್ಛೆ ಬಿದ್ದು ಅವನು ಹೊಚ್ಕೊಂಡು ಹೋಗಿ ಗುರುವಿನ ಬಳಿ ತಲುಪಿ ಗುರು ಕೇಳಿ ಏನಪ್ಪ ಯಾಕೆ ಮಾಡಿಬಿಟ್ಟೆ ಅಂತ ಕೇಳಿದಾಗ ಅವಳು ಹೇಳಿದ ಗುರುಗಳೇ ನೀನೇ ಹೇಳ್ಕೊಟ್ರಲ್ಲ ಎಲ್ಲರೂ ನಾರಾಯಣ ಇದ್ದಾನೆ ಅಂತ, ಅದಕ್ಕೆ ನಾನು ನಾರಾಯಣನೇ ಇದ್ದಾನೆ ಅಂತ ಸ್ತುತಿ ಮಾಡಕ್ ಶುರು ಮಾಡಿಬಿಟ್ಟೆ, ಆಮೇಲೆ ನನ್ನ ಗತಿ ಈ ತರ ಆಯ್ತು ಅಂತ. ಆಗ ಗುರುಗಳು ಅದೇ ಬಾಲಧ್ವನಿಯಲ್ಲಿ ಹೇಳಿದ್ರಂತೆ, ಮಗು ನಾನು ಹೇಳಿದ್ ಸರಿಯಾಗಿಯೇ ಇದೆ, ನಾರಾಯಣನ ಕೇಳುವಂತ ನಾನು ಹೇಳಿದ್ದು ಸರಿಯಾಗಿಯೇ ಇದೆ, ಕೆಳಗಡೆ ಆನೆ ನಾರಾಯಣ ಇದ್ದ, ಆದ್ರೆ ಮೇಲ್ಗಡೆ ಮಾವುತ ನಾರಾಯಣ ಇದ್ದಲ್ಲ, ದಾರಿ ಬಿಡಿ ದಾರಿ ಬಿಡಿ ಆನೆಗೆ ಮೊತ್ತೇರಿಬಿಟ್ಟಿದೆ ಅಂತ ಆನೆ ನಾರಾಯಣ ಮಾವುತ ನಾರಾಯಣ ಹೇಳಿದ್ದಲ್ಲ, ಆ ಮಾವುತ ನಾರಾಯಣ ಯಾಕೆ ಕೇಳಿಲ್ಲ. ಹೌದಾ ಗುರುಗಳೇ ನನ್ಗೇನು ತಿಳಿತು ಅಂತ ಹೇಳಿದ್ರಂತೆ. ಅಂತೂ ನಮಗೆ ಕೂಡ ಈಗ ತಿಳಿಯಿತು ಅಂತ ನಾನು ಭಾವಿಸ್ತೇನೆ. ಧರ್ಮ, ಆಧ್ಯಾತ್ಮಿಕತೆ, ಭಕ್ತಿ, ಯೋಗ, ಶಾಸ್ತ್ರ ಇವನ್ನೆಲ್ಲ ಅನುಸರಿಸುವ ಸಂದರ್ಭದಲ್ಲಿ ಕಾಮನ್ ಸೆನ್ಸ್ ವಿವೇಕ ಅದನ್ನು ಚೆನ್ನಾಗಿಟ್ಕೊಳ್ಬೇಕು. ಭಕ್ತನಾದ್ರು ಅಂತ ಹೇಳಿದ ಹೊತ್ತು ಮನ್ಕಾಲದು ಅಂತ ಹೇಳಿಲ್ಲ ನಾನು ಅಂತ ಶ್ರೀರಾಮಕೃಷ್ಣರು ಸ್ಪಷ್ಟವಾಗಿ ಹೇಳಿದ್ದಾರೆ ಆ ಯೋಗನಿಗೆ ಹೇಳುವುದರ ಮೂಲಕ. ಹೀಗೆ ನಮ್ಮಲ್ಲಿ ವಿವೇಕ ಪಟ್ಟಿ ಜಾಗೃತವಾಗಲಿ ಮತ್ತು ಭಗವಂತನನ್ನ ನರರೂಪದಿಂದ ಅರ್ಚಿಸುವಂತಹ ಸಾಮರ್ಥ್ಯ ಬರಲಿ. ಈ ಒಂದು ಸಾಧನೆಯನ್ನ ನಾವು ನಮ್ಮ ಮನೆಯಲ್ಲೇ ಪ್ರಾರಂಭಿಸೋಣ. ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ ಎನ್ನುವ ಮಾತಿನ ಪ್ರಕಾರ ಮನೆಯಲ್ಲೇ ಪರಸ್ಪರರನ್ನ ನಾವು ಪರಮಾತ್ಮ ಸ್ವರೂಪಿ ಅಂತ ಭಾವಿಸಿ ವ್ಯವಹರಿಸಿ ಸಾಧನೆ ಮಾಡೋಣ ಅಂತ ಪ್ರಾರ್ಥಿಸಿ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನ ದಿನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ.